ಹೇಳಿ ನಿಮ್ಮ ಒಂದು ಪರಿಚಯ, ಕೃಷಿ ಜೀವನ ಹೇಗೆ ಆರಂಭ ಮಾಡಿದ್ರಿ ಅಂತ. ನಾನು ಇನ್ನ ಪ್ರಭುಕುಮಾರ್ ಅಂತ, ನಾರಾಯಣಪುರ ಕಡ ತಾಲೂಕು ಚಿಕ್ಕಪುರ ಡಿಸ್ಟಿಕ್. ನಾವು ನಮ್ಮ ಅಜ್ಜಾರ್ಕಲ್ಲಿಂದ ಬಂದಂತ ಜಮೀನು. ಅದರಲ್ಲಿ ನಾವು ನಮ್ಮಪ್ಪ ನಮಗೆ ಜಮೀನು ಕೊಟ್ಟಾಗ ಅದು ಪಾಳಭೂಮಿ ಆಗಿತ್ತು. ತೆಂಗಿನ ತೋಟ ಎಲ್ಲ ಹೋಗ್ಬಿಟ್ಟು ಒಂದು 7-8 ವರ್ಷದಿಂದ ಬರಗಾಲ ಬಂದು ಆ ಟೈಮಲ್ಲಿ ನಮಗೆ ಸಾಲನೂ ಜಾಸ್ತಿ ಕೊಡಿಸಿದ್ರು. ಆ ಭೂಮಿ ನೋಡ್ಕೊಂಡು ರೈತರು, ಯಾಕೆಂದ್ರೆ ಈ ವಿಚಾರ ಯಾಕೆ ಹೇಳ್ತೀವಿ ಅಂದ್ರೆ ರೈತರು ನೇಣಿ ಶರಣಾಗಂತ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಪಾಳು ಭೂಮಿಯಾಗಿ ತೋಟ ಎಲ್ಲ ಬಿದ್ದೋಗ್ಬಿಟ್ಟಿದ್ದು. ನನಗೆ ಇಬ್ಬರು ಗಂಡು ಮಕ್ಕಳು, ಆ ಟೈಮಲ್ಲಿ ಎಲ್ಲ ಪ್ರಾಯಕ್ಕೆ ಬರತಕ್ಕಂಥ ಮಕ್ಕಳು ಓದಿಸ್ಬೇಕಾಗಿತ್ತು. ಅದು ನಾನು ದುರ್ಗ ಹೇಳಲಿಲ್ಲ. 2-3 ಬೋರ್ ಹಾಕಿ 4ನೇ ಬೋರಲ್ಲಿ ನೀರು ಬಿತ್ತು. ಆಗ ನಾನು ಇದು ಬೇರೆ ಕಡೆ ಎಲ್ಲ ತಿರುಗಿ ನೋಡ್ತಾ ಇದ್ದೆ, ಸಮಗ್ರ ಕೃಷಿ ಮಾಡಿರಿ ಏನಾದಾಗಿದೆ, ಯಾವ ರೀತಿ ಮಾಡಬಹುದು ಅಂತ ಬೇರೆ ಬೇರೆ ಕಡೆ ಕೃಷಿ ಇಲಾಖೆಗಳಲ್ಲಿ ಮೀಟಿಂಗ್ ಕರೆದಾಗಲೆಲ್ಲ ಹೋಗ್ತಿದ್ದೆ. ಕೃಷಿ ವಿಜ್ಞಾನಿಗಳ ಹೋಗಿ ನಾನು ಮಾತುಕತೆ ನಡೆಸಿದ್ದೀನಿ. ಆಗ ನನಗೆ ಅನಿಸಿದ್ದು ಸಮಗ್ರ ಕೃಷಿ ಒಳ್ಳೆಯ ಅಭ್ಯಾಸ ಅಂತ ತಿಳಿದು ಬಂದು ನನಗೆ. ಆಗ ಫಸ್ಟ್ ತೆಂಗಿನ ತೋಟನ ಉಳಿಸ್ಕೊಂಡೆ, ಅದರ ನಂತರ ಅಡಿಕೆ ಹಾಕಿದೆ. ಅಡಿಕೆ ಹಾಕಿದ ಮೇಲೆ ಅಲ್ಲೇ ನೋಡ್ಕೊಂತ ಬಂದ್ಮೇಲೆ ಪ್ರತಿಯೊಂದು ಗಿಡನ ತಂದ ನೆಡ್ತಾ ಬಂದೆ. ಈಗ ಎಲ್ಲದೂ ನಮಗೆ ಒಂದು ಹಂತಕ್ಕೆ ಬಂದಿದೆ. ಈಗ ನಮಗೇನಾಯ್ತು ಅಂದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದ ಒಂದು ಬೆಳೆ ಪದ್ಧತಿಯಲ್ಲಿ ಏನಾದ್ರು ವ್ಯವಸಾಯದಲ್ಲಿ ತೊಂದರೆ ಆದ್ರೆ ರೇಟ್ ಬಿದ್ದು ಹೋದ್ರೆ ನಮ್ಗೆ ಇನ್ನೊಂದು ಬೆಳೆ ಕೈ ಹಿಡಿತೀವಿ. ಆಮೇಲೆ ಪ್ರತಿ ತಿಂಗಳ ಕಲ್ಪದಿಸ ಹೋದ್ಮೇಲೆ ಪ್ರತಿ ತಿಂಗಳ ಆದಾಯ ಬರುತ್ತೆ. ಅದಾದ್ಮೇಲೆ ದೊಡ್ಡ ಮರಗಿಡಗಳಿದೆ. ಈಗ ಮೊನ್ನೆ ನಾನು ಸ್ವಲ್ಪ ಕೆಲಸ ಮಾಡಿಸ್ಬೇಕಾಯ್ತು, ಒಂದು 70,000 ರೂಪಾಯಿ ಸಿಲ್ವರ್ ಕೊಟ್ಟಿದ್ದೀನಿ. ಸಾಲ ಮಾಡೋದಿಲ್ಲ, ಸಾಲ ಮಾಡಂಗಿಲ್ಲ, ಯಾಕಂದ್ರೆ ಅದು ಕಾಡು ಬೆಳೆಯಾಗಿ ಸಿಲ್ವರ್ ನಮಗೆ ಆದಾಯ ಬಂತು. ಅದಕ್ಕೆ ರೈತರು ಸಮಗ್ರ ಕೃಷಿ ಮಾಡೋ ಉದ್ದೇಶನೇ ಇದು. ಆಮೇಲೆ ಎಲೆ ತರಗಳು ಬೀಳ್ತವೆ, ಗೊಬ್ಬರ ಆಗುತ್ತೆ, ಕಸ ಕಡ್ಡಿ ಆದ್ರೆ ಕಸನೇ ನಮ್ಮ ಭೂಮಿ ರಸ. ಯಾವತ್ತು ಭೂಮಿನ ಟ್ಯಾಕ್ಟರ್ ಉಳುಮೆ ಮಾಡಬಾರದು. ಜೀವಕೋಶಗಳು ಆ ಟ್ಯಾಕ್ಟರ್ ಉಳುಮೆ ಮಾಡಿದ ಆ ಭಾರಕ್ಕೆ ಮತ್ತೆ 6-7 ಟನ್ ಭಾರನ ಹೊತ್ತು ನುಗ್ಗುತ್ತದೆ. ಸಣ್ಣ ಜೀವಕೋಶಗಳು ಭೂಮಿಲಿ ಸತ್ತೋಗ್ಬಿಡ್ತವೆ. ಆಗ ನಮ್ಗೆ ಏನೇ ಫಲವತ್ತತೆ ಮೇಲಿಂದ ಕೊಟ್ಟರು ಜೀವಕೋಶಗಳು ಇಲ್ಲದವ್ರು ಏನಾಗ್ತಂದ್ರೆ ಭೂಮಿ ಫಲವತ್ತತೆ ತಗೊಳಲ್ಲ. ಈಗ ನಾವು ಊಟ ಮಾಡಿದ್ದು ಹೋಗಿ ಜಠರದಲ್ಲಿ ಕರಗಬೇಕು ಹೊರತು ಜಠರನೇ ಇಲ್ಲ ಅಂದ್ಮೇಲೆ ಕರಗದಿಲ್ಲಿಂದ ಬರುತ್ತೆ. ಆತರ ಜಠರ ಇದ್ದಂಗೆ ನಮಗೆ ಜೀವಕೋಶಗಳು, ಅದನ್ನು ತಿಳಿದಿದ್ದೆ ನಾನು. ಆಗ ಈಗ ಸಮಗ್ರ ಕೃಷಿ ಮಾಡಿ 8 ವರ್ಷಕ್ಕೆ ನನಗೆ ಈಗ ಖಾಲಿ 50 ಗಿಡಕ್ಕೆ ಫಸಲು ಬಂದಿದ್ದು. 2 ಕ್ವಿಂಟಾಲು ಅಡಿಕೆ ಆಯ್ತು ನಮ್ದು, ಖಾಲಿ 50 ಗಿಡಕ್ಕೆ. ಈಗ ಈಗ ಒಂದು 200-300 ಗಿಡ ಒಂಬಳೆ ಕಿತ್ತಿದೆ ಈಗ. ಅದು 3 ಕೆಜಿ ಕಡಿಮೆ ಒಂದು 20 ಕ್ವಿಂಟಾಲ್ ಮೇಲೆ ಬರುತ್ತೆ. ಒಂದೇ ಒಂದು ದಿವಸ ಒಂದೇ ಒಂದು ಚಮಚ ನಾನು ಇದ್ರ ಗೊಬ್ಬರ ಹಾಕಿಲ್ಲ, ಗವರ್ಮೆಂಟ್ ಗೊಬ್ಬರ ಹಾಕಿಲ್ಲ, ಇವತ್ತು ಹಾಕಿಲ್ಲ. ಈಗ ರೈತರು ತೋಟನ ಮಾಡಬೇಕು, ಸೋಮ್ಯರುಗಳಾಗಬೇಕು. ಯಾಕೆಂದ್ರೆ ಅಲ್ಲಿ ಹೋಗಿ ಏನು ಮುಟ್ಬಾರ್ದು. ಮತ್ತೆ ಈಗ ನಮ್ಮಲ್ಲಿ ಗರಿ ಮತ್ತೆ ಇನ್ನೊಂದು ಬಿದ್ದಂತದ್ನೆಲ್ಲ ನಾವು ಕೊಚ್ಚಿ ಹೆಂಗೆ ಬಿಡ್ತೀವಿ? ಕಳೆ ಕೀಳಕ್ ಹೋಗಲ್ಲ, ಕಳೆನೇ ರಸ ಭೂಮಿಗೆ. ಅದು ಕರಗಿ ಮತ್ತೆ ಪೋಷಕಾಂಶ ಆಗುತ್ತೆ. ಅದನ್ನ ತಿಳಿದಿಲ್ಲ ಜನ, ಏನ್ ಮಾಡ್ತಾರೆ, ಕಳನಾಶಿ ಹೊಡೆಯೋದು ಅದ್ ಮಾಡಿ ಹಾಳು ಮಾಡ್ಬಿಡ್ತಾರೆ ಭೂಮಿ. ನಮ್ಮಲ್ಲಿ ಈಗ ಯಾರೇ ಬಂದು ನೋಡ್ರು 1.5 ಅಡಿ ಗೊಬ್ಬರ ಇದೆ ನಮ್ಮಲ್ಲಿ, ತೆಗಿಬಹುದು ಕೈಯಲ್ಲೇ, ಕೈಯಿಂದನೆ ತೆಗಿಬಹುದು ನಿಮ್ ಜಮೀನಲ್ಲಿ. ನಮ್ ಜಮೀನಲ್ಲಿ ಮತ್ತೆ ನಡ್ಕೊಂಡು ಹೋದ್ರೆ ಒಂಥರ ಕುಶನ್ ತರ ಮರಿಕಾಲಲ್ಲಿ ನಡೀತೀವಿ ಸರ್. ನಾವು ಕುಶನ್ ನಡ್ಕೊಂಡು ಹೋಗ್ತಾ ಕುಶನ್ ತರನೇ ಅಡಿಕೆ ಸೊಪ್ಪೆ ಆಗ್ಲಿ ಹಂಗೆ ಹಿಡಿದಾಗ್ಲಿ ಎಲ್ಲದು ಬಿದ್ದಿರುತ್ತೆ, ಗೊಬ್ಬರ ಆಗಿದೆ, ಫುಲ್ ಗೊಬ್ಬರ ಆಗಿರುತ್ತೆ. ಎರೆಹುಳ ತನ್ನಿಜಿ ತಾನೇ ಉತ್ಪತ್ತಿ ಆಗುತ್ತೆ. ನಾವು ಎರೆಹುಳ ತರಬೇಕು ಅಂತ ಅವಶ್ಯಕತೆ ಇಲ್ಲ. ನಾವು ಇವತ್ತುವರೆಗೂ ಒಂದೇ 1 ರೂಪಾಯಿ ಬಂಡವಾಳ ಹಾಕಿಲ್ಲ. ನಾನೇನು 8 ವರ್ಷದಿಂದ ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟಿದ್ದೆ, ಸರ್ಕಾರ ಕೊಡೋದಂತ ಇದ್ರಲ್ಲಿ ತಗೊಂಡು ಮಾಡಿಬಿಟ್ಟಿದ್ದೆ. ಇವತ್ತಿನವರೆಗೂ ನಾವು ಒಂದೇ ಒಂದು ದಿವಸ ಹೋಗಿ ಅಲ್ಲಿ ಕೆಲಸ ಮಾಡಿಲ್ಲ. ಕಸ ಕಡ್ಡಿ ಬಿಡುದು ಒಂದು ಕುಡ್ಲತ್ತ ಕಚ್ಚ ಆಗದಷ್ಟು, ಬೆಳಿಗ್ಗೆ ಒಂದು ಟೈಮ್ ಒಂದು ವಾಕ್ ಹೋಗ್ತೀನಿ, ಒಂದು ಸುತ್ತು ಬರೋದಷ್ಟೇ. ಹಾಗಾಗಿ ನನಗೆ ಖರ್ಚಿನ ವ್ಯವಸ್ಥೆ ಇಲ್ಲ. ಒಂದು ಸತಿ ಮಾತ್ರ ನಮ್ಮ ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ 2 ಲೋಡ್ ಮಣ್ಣನ್ನ ತಂದು ಎಲ್ಲ ಮಿಕ್ಸ್ ಮಾಡಿ 1 ತಿಂಗಳು ಬಿಟ್ಟಿದ್ದೆ ಮಾಗಕ್ಕೆ ಅದನ್ನ. ಯಾಕಂದ್ರೆ ಮಾಗಿದ ಹಣ್ಣು ತಿಂತೀವಲ್ಲ ನಾವು ಬಾಳೆ, ಅದೇ ತರ ಮಾಗ್ಬೇಕದು. ಕೋಳಿ ಗೊಬ್ಬರ ಡೈರೆಕ್ಟ್ ತಂದಾಗ್ತಾರೆ, ಅದನ್ನ ತಂದಾಕ್ಬಾರ್ದು, ಅದ್ರ ವಿಷಕಾರಿ ಇರುತ್ತೆ, ಅದು ಮಾಗಿರೋ ವಿಷ ಆಗಲ್ಲ, ಅಮೃತ ಆಗತ್ತ. ಅದು ಆತರ ಮಾಗಿಸ್ಬೇಕು, ಮಾಗಿಸಿ ತಂದು ಸುತ್ತ ಸುರಿದ್ರೆ ಸಾಕು. ನಾವು ಗುಂಡಿಗೆ ಬಗೆಯೋದು ಬೇಕಿಲ್ಲ, ಔಷಧಿ ಏನಿಲ್ಲ. ಯಾಕಂದ್ರೆ ಬಿಳಿ ಆಹಾರದ ಬೇರುಗಳಿದಾವಲ್ಲ, ಸುತ್ತ ಬಗದಾಕವರೆಲ್ಲ ಕಟ್ಟಾಗ್ಬಿಡ್ತಾರೆ. ಅದು ತಿಳಿದಿಲ್ಲ ಜನ, ಯಾಕಂದ್ರೆ ಮರಕ್ಕಿಂತ ಮರೆತುಬಿಡಿದೆ. ರೈತರಲ್ಲಿ ಯಾವ ರೀತಿ ಕೃಷಿ ಮಾಡ್ತಾ ಇರೋದನ್ನ ತಿಳ್ಕೋಬೇಕು ನಾವು. ಹಂಗಾಗಿ ನಮ್ಗೆ ಯಾವುದೇ ತರವಾದ ಒಂದು ಖರ್ಚು ಇವತ್ತು ನನಗೆ ಬಂದಿಲ್ಲ, ಆದಾಯನೇ ಬರ್ತಾ ಇದೆ. ಏನೋ ನಾವು 2 ಮಕ್ಕಳು ಓದಿಸಿದೀನಿ, ಡಿಗ್ರಿ ಮಾಡಿದ್ನ ಒಬ್ಬ MBA ಮುಗಿಸಿದಾನೆ, ಚೆನ್ನಾಗಿ ಓದಿದ್ದಾರೆ. ನಾವು ನಮ್ಮ ಅಪ್ಪಾಜಿ ಕೊಟ್ಟಂತ ಆ ಟೈಮಲ್ಲಿ ಮಾಡತಕ್ಕಂತ ಮನೆ ಮಠ ಸಾಲದ 20 ಲಕ್ಷ ಸಾಲ ಇತ್ತು. ಈಗ ನಾವು ಕೃಷಿ ನಂಬಿಕೊಂಡು ಜೀವನ ಮಾಡಿ ಆ ಭೂಮಿ ತಾಯಿ ನಮ್ಮನ್ನ ಕೈ ಹಿಡಿದ್ರು. ನಮಗೆ ಚೆನ್ನಾಗಿ ನೀರಿದೆ, ನೀರು ಬರ್ತಾ ಇದೆ. ನೀರು ಯಾಕೆ ಬರ್ತಾ ಇದೆ ಅಂದ್ರೆ ಸಮಗ್ರ ಕೃಷಿ ಮಾಡೋದ್ರಿಂದ ಮೇಲಿಂದ ತಂದಕಂತ ಪೋಷಕಾಂಶಗಳನ್ನ ನೀರನ್ನ ತಗೊಂಡಂತ ಬೇರುಗಳು ಭೂಮಿಗೆ ಬಿಡ್ತವೆ. ನೀರು ಮುಖಾಂತರ ನೀರು ತಗೊಂಡ ತಕ್ಷಣ ಅವ್ ತನ್ನಿಜಿ ತಾನೇ ತಗೊಳಲ್ಲ, ಅಷ್ಟು ಭೂಮಿ ಮತ್ತೆ ಬಿಡ್ತವೆ ತೇವಾಂಶ ತರ. ಆ ನೀರು ಸಂಗ್ರಹಣ ಆದಾಗ ನಮಗೆ ಬೋರ್ಗಳು ರೀಚಾರ್ಜ್ ಆಗ್ತವೆ. ಅದು ಎಲ್ಲಾ ರೈತರು ತಿಳ್ಕೋಬೇಕಾಯ್ತು. ಮರಗಿಡಗಳು ಇದ್ರೆ ತೋಟ ಹಾಳಾಗುತ್ತೆ ಅಂತಾರೆ, ಅದು ಸುಳ್ಳು. ಈಗ ನಿಮ್ಮ ಜಮೀನು ಯಾವ ಒಂದು ತರದಲ್ಲಿ ಇದೆ? ಹಳ್ಳದ ಪಕ್ಕದಲ್ಲಿ ಇದೆಯೋ, ತಗ್ಗಿನಲ್ಲಿ ಇದೆಯೋ, ಅಥವಾ ಗುಡ್ಡದಲ್ಲಿ ಇದೆ? ಸರ್ ನಮ್ದು ಊರನೇ ದಿಬ್ಬ ಇರೋದು, ಊರಲ್ಲೇ ದಿಬ್ಬದಲ್ಲೇ ಬೋರ್ ಇದೆ. ಹಿಂಗ್ ದೌನಿ ಕೆಳಗೆ ತೋಟ ಹೋಗಿದೆ, ದಿಬ್ಬದಲ್ಲಿ ಬೋರ್ಗಳು ಇರೋದು. ನಮಗೆ ಒಳ್ಳೆ ನೀರಿದೆ, ನೀರ್ ಸಿಗುತ್ತಾ? ಎಷ್ಟು ಎಷ್ಟು ಆಳ ಹೋಗ್ಬೇಕು ಸರ್? ಒಂದು 200-300 ಅಡಿ ವರ್ಷದ ಅಷ್ಟಕ್ಕೆ ಬಂದ್ಬಿಡ್ತದೆ. ಬಂದಿದೆ ಸರ್, ಅಷ್ಟಲ್ಲೇ ಓಡ್ತಾ ಇದೆ. ಒಂದು 15 ಲೈನ್ ಬಿಟ್ಟಿದ್ವಿ, ಚೆನ್ನಾಗಿ ಓಡ್ತಾ ಇದೆ. ಈ ವರ್ಷ ಮಳೆ ಹೆಂಗಿತ್ತು? ಈ ವರ್ಷ ಚೆನ್ನಾಗಿದೆ, ಚೆನ್ನಾಗಿತ್ತಲ್ಲ, ಚೆನ್ನಾಗಿದೆ. ತುಂಬಾ ಮೊನ್ನೆ ಬಂದಂತ ಮಳೆ ಮತ್ತೆ ಸಮೃದ್ಧಿಯಾಗಿ ಬಂತು. ಮೊನ್ನೆ ಅಂತಂದ್ರೆ ಯಾವಾಗ? ಈಗ ಹೋದ ತಿಂಗಳು ಬಂತಲ್ಲ ಸರ್, ಅಕ್ಟೋಬರ್ ತಿಂಗಳಲ್ಲಿ ಚೆನ್ನಾಗಿ ಬಂದಿದೆ ಮಳೆ. ಈ ವರ್ಷ ಚೆನ್ನಾಗಿದೆ, ಕೆರೆ ಕಟ್ಟೆಗಳು ತುಂಬಿದಾವೆ, ಬೋರ್ ರೀಚಾರ್ಜ್ ಆಗಿದೆ ಅಂತ ಅಂದಿಲ್ಲ. ಈಗ ಕೆರೆ ಕಟ್ಟೆ ತುಂಬಿದಾವೆ ಅಂತಂದ್ರೆ ಇದು ನಿಜ ರೂಪದಲ್ಲಿ ನಿಜ ಅರ್ಥದಲ್ಲಿ ಏನಂತ ಹೇಳ್ತೀರಿ? ಹೂಳು ತುಂಬಿಕೊಂಡು ಅಂದ ಬೆನ್ನೇರ್ ತುಂಬಿಕೊಂಡಿತ್ತೋ ಇಲ್ಲ ಮೂಲ ಒಂದು ಇದರಲ್ಲಿ ತುಂಬಿದಾಗಿದೆ? ಮೂಲ ಇದೆ ತುಂಬಿಕೆ ಸರ್. ಹೂಳೆಲ್ಲ ಎತ್ತಿದ್ದಾರೆ, ಎತ್ತಿದ್ದಾರೆ, ಹೂಳೆ ಎತ್ತಿರಿ. ಒಂದೊಂದು ಕೆರೆ ನಾಲ್ಕನಾಲ್ಕು ಕೆರೆ ಅಷ್ಟು ನೀರು ಇಳಿಸಿದ ಇವಾಗ ಹೂಳು ಎತ್ತಿದ ಪ್ರಕಾರ ಚೆನ್ನಾಗಿ ನೀರು ಇಳಿಸಿದೆ. ಅದು ಎಲ್ಲ ಕಡೆ ಹೂಳು ಎತ್ತಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಾತ್ಮಾ ಗಾಂಧಿ ಉದ್ಯೋಗ ಖಾತ್ರಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೂಳು ಎತ್ತಿದ್ರೆ ಕೆರೆ ಕಟ್ಟೆಗಳು ಉಳಿಯೋದ್ರಿಂದ ಹೂಳಲ್ಲಿ ಇದ್ದಂತ ನೀರು ಈಗ ಮೂರ್ಖ ಕೆರೆ ಅಷ್ಟು ನೀರು ಇಡಿಸ್ತೀವಿ. ಮೊದಲ ತಟ್ಟೆ ಹೆಂಗಿತ್ತು ಎಲ್ಲ ಮುಚ್ಚಿತ್ತು, ಸ್ವಲ್ಪ ನೀರು ಹಿಡಿಯಲು ಹೋಗ್ಬಿಡೋದು. ಅದೇ ಅದನ್ನ ತೆಗೆಸ್ಬಿಟ್ಟು ಇದು ಮಾಡಿದೀರಾ? ಚೆನ್ನಾಗಿ ಮಾಡಿದ್ದೀವಿ. ಯಾಕಂತಂದ್ರೆ ನಾವೀಗ ನಮ್ಮ ರಾಜ್ಯದಲ್ಲಿ ಅಣೆಕಟ್ಟು ತುಂಬಿಕೊಂಡು ಬಿಟ್ಟಿದೆ, ತುಂಬಾ ಅಂದ್ರೆ ಹೂಳಿಂದ ತುಂಬಿದೆ. ಅದು ಹೂಳು ತೆಗಿಬೇಕು, ಯಾಕಂದ್ರೆ ಸುಮಾರು ವರ್ಷದಿಂದ ಅದು ಕೊಚ್ಕೊಂಡು ಬಂದು ಅಲ್ಲೆಲ್ಲ ಇದು ಆಗಿ ಅದು ಹೂಳು ತುಂಬಿ ಇನ್ ಸ್ವಲ್ಪ ಮಳೆ ಬಂದ ತಕ್ಷಣ ತುಂಬ್ತು ಅಂತೀವಿ ನಾವು ಅಲ್ವಾ. ಸೊ ಅದು ಒಂದು ನಾವು ನಿಜ ಹೇಳ್ಬೇಕಂದ್ರೆ ಅದು ಯಾವಾಗ ಆ ಹೂಳು ತೆಗಿತೀವಿ, ತೆಗೆದು ಏನ್ ಸಂಗ್ರಹ ಆಗಿರ್ತೀವಿ ನೋಡಿ, ಅದು ನಿಜ ಒಂದು ನೀರಿನ ಸಂಗ್ರಹಣೆ. ಆದ್ರೂ ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಆಗಿದೆ, ಒಳ್ಳೆ ಬಂದು ಬೆಳೆ ಕೂಡ ಬಂದಿದೆ. ಮತ್ತೆ ಈಗ ತೆಂಗು ಇದು ಬದುಗಳಲ್ಲಿ ಹಾಕಿದ್ರು ಇಲ್ಲ ಮುಖ್ಯ ಜಮೀನಲ್ಲಿ? ಮುಖ್ಯ ಜಮೀನಲ್ಲಿ ಹಾಕಿದೀವಿ, ಬದುಗಳಲ್ಲ. 30-30-30 ಅಂತರ ಹಾಕಿದೀವಿ, ಅದರೊಳಗೆ ಅಡಿಕೆನ 9-9 ಅಂತರದಲ್ಲಿ ಹಾಕಿದೀವಿ. ಆ ಮಧ್ಯೆ ಒಂದ್ ಸಾಲಲ್ಲಿ ಮಹಾಗಾನಿ ಮತ್ತೆ ಸಪೋಟ ನಿಂಬೆ ಪ್ರತಿಯೊಂದು ಹಾಕಿದೀವಿ. ಅಂದ್ರೆ ಹಣ್ಣಿನ ಬೆಳೆಗಳು ಎಲ್ಲ ಹಾಕಿದ್ವಿ? ಎಲ್ಲ ಹಾಕಿದ್ವಿ ಸರ್. ನುಗ್ಗೆ ಹೇಗೆ ಅದರಲ್ಲಿ ಮಧ್ಯದಲ್ಲಿ? ಸರ್ ನುಗ್ಗೆ ನಾವು 2 ಸಾಲ ಬಿಟ್ಟು ಒಂದ್ ಸಾಲು, 4 ಗಿಡಕ್ಕೆ ಬಂದು ಮಧ್ಯೆ ಒಂದೊಂದು. ಈಗ ನಮಗ ಸಾವಯವ ಕೃಷಿ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ರು, ಅದರಲ್ಲಿ ಪೊಟಾಶು ಯೂರಿಯಾ ಅದರಲ್ಲೇ ಉತ್ಪತ್ತಿ ಆಗುತ್ತೆ, ಬೇರುಗಳು ಗಂಟು ಬೇರುಗಳು ಇರ್ತವೆ ಭೂಮಿಲಿ, ಅದರಲ್ಲೇ ಜೀವಕೋಶ ಕೊಡ್ತಾವೆ ನಮ್ಮ ಉದ್ದೇಶಕ್ಕೆ ಹಾಕಿದ್ದು. ಚೆನ್ನಾಗಿದೆ ಸರ್ ಗಿಡ. ಇದ್ರ ಜೊತೆಗೆ ಈಗ ತಾವು ಸೀತಾಫಲ ಅಂತ ಹೇಳಿದ್ರಿ, ಮತ್ತೆ ಏನು ಬಾಳೆ, ಕರಿಬೇವು, ಕರಿಮೆಣಸು, ಸೀಬೆ, ಹಲಸು ಅಂತ ಹೇಳಿದ್ರಿ. ಈಗ ಬಾಳೆಯಲ್ಲಿ ಯಾವ್ದು ತಳಿ, ಸೀತಾಫಲದಲ್ಲಿ ಯಾವ ತಳಿ? ಸೀತಾಫಲ ಅಂದ್ರೆ ರಾಮಫಲ ಅಂತ ಹೇಳ್ತಾರಲ್ಲ. ರಾಮಫಲ ಅಲ್ಲ ಸರ್, ಸೀತಾಫಲ ಬೇರೆ, ರಾಮಫಲನೇ ಬೇರೆ. ಸೀತಾಫಲ ಅಂದ್ರೆ ನಮ್ಮಲ್ಲಿ ಒಂದೇ ಒಂದು ಗಿಡ ಫಸ್ಟ್ ಇತ್ತು, ಅದು ಹಣ್ಣು ಹಂಪಲುಗಳು ನಮ್ಮ ಇದು ಎಳಿಗಳು ಅಳಿಲಿಗಳು ಗಿಣಿಗಳು ತಿಂತಿನ ಅಲೆದಲೆ ಗಿಡಗಳು ಹುಟ್ಟಿದ್ವು, ನಾವು ಕೇಳಲಿಲ್ಲ ಅವನ್ನ, ಬಿಟ್ವಿ ಅವನ್ನ. ಇದು ವರ್ಷ ಪೂರ್ತಿ ಕೊಡ್ತದ? ಇಲ್ಲ ಸರ್, ಅದು ಈ ಟೈಮಲ್ಲಿ ಈಗ ಹೂ ಆಗುತ್ತೆ ವರ್ಷ ಯಾಕಂತಂದ್ರೆ ನೀರಿನ ಒಂದು ವ್ಯವಸ್ಥೆ ಇದ್ರೆ ವರ್ಷ ಪೂರ್ತಿ ಕೊಡ್ತದೆ. ಇಲ್ಲ ಸರ್, ಅದು ಅಂತರ ಇದೆ ಅದಕ್ಕೆ, ಇತ್ತಿಂತ ಈ ಟೈಮ್ ಈ ಟೈಮು ಅಂತ. ಆಮೇಲೆ ಸಪೋಟ ವರ್ಷ ಪೂರ್ತಿ ಬರುತ್ತೆ. ಇಲ್ಲ ಇದು ಯಾಕಂತಂದ್ರೆ ನೋಡಿ, ಈಗ ಗುಡ್ಡಗಾಡಲ್ಲಿ ಸಿಕ್ತಕ್ಕಂಥದ್ದು ವರ್ಷಗೊಂದ್ಸಲ ಅಲ್ವಾ? ಈಗ ಗುಡ್ಡಗಾಡಲ್ಲಿ ನೈಸರ್ಗಿಕವಾಗಿ ಬೆಳ್ಕೊಂಡ್ ಬಿಡ್ತು ನೋಡ್ರಿ ಎಲ್ಲ ಪೊದೆಗಳಲ್ಲಿ, ಅದು ಒಂದ್ ವರ್ಷಕ್ಕೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಕಾಯಿ ಬಿಡ್ತದೆ, ಹಣ್ಣಾಯ್ತದೆ ಆ ಟೈಮಲ್ಲಿ. ಯಾಕಂದ್ರೆ ಮಳೆಗಾಲದಲ್ಲಿ ಎಲ್ಲ ಚೆನ್ನಾಗಿ ಮಳೆ ಆಯ್ತಂತಂದ್ರೆ ಅವಾಗ್ಲೇನೆ ಹೂ ಬಿಟ್ಟು ಕಾಯಿ ಕಟ್ಕೊಂಡು ನವೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಅದು ಹಣ್ಣಾಯ್ತದೆ, ಅಂದ್ರೆ ಕೀಳಿದ್ರೆ ಹಣ್ಣಾಯ್ತದೆ ಅದು ನೈಸರ್ಗಿಕವಾಗಿ. ಈಗ ನೀರಿರೋ ಒಂದು ವ್ಯವಸ್ಥೆಯಲ್ಲಿ ಇದು ವರ್ಷ ಪೂರ್ತಿ ಕೊಡ್ತದೆ ಅಂತ ಹೇಳ್ತಾರೆ. ನಾವು ನೀರಿನ ವ್ಯವಸ್ಥೆ ಮಾಡಿಲ್ಲ ಅವಕ್ಕೆ, ಏನು ಶ್ರೀಗಂಧ ಅವೆಲ್ಲ ಮಾಡಿದಿವಲ್ಲ, ಸಪೋಟ ಶ್ರೀಗಂಧ ಇವೇನ್ ಮಾಡಿದಿವಲ್ಲ, ಯಾವಕ್ಕೂ ನೀರಿನ ವ್ಯವಸ್ಥೆ ಇಲ್ಲ. ಅಂತರ ಬೆಳೆಯಾಗ ಅದ್ರ ಈಚೆ ಕದೇ ಬೆಳೀತಾ ಇದೆ. ಶ್ರೀಗಂಧಕ್ಕೆಲ್ಲ ನೀರು ಕೊಡಂಗಿಲ್ಲ, ಕೊಲಪಿಷನ್ ಅದನ್ನ ಇದು ಕಳ್ಕೊಳತ್ತದು ನೀರಿನ ಅಂಶ ತಗೊಂಡ್ರೆ. ಪಪ್ಪಾಯಿ ಯಾವ್ದು ಬೆಳಿತಿದ್ರಿ ಸರ್? ಪಪ್ಪಾಯಿ ನಾಟಿ ಪಪ್ಪಾಯಿ ಅದು ಉದ್ದ ಬರುತ್ತೆ ನಮ್ಮಲ್ಲಿ, ಗೊಂಚ ಬರುತ್ತೆ. ನಾವು ಅಲ್ಲೇದಲ್ಲಿ ಬೀಜ ಉದುರಿಸಿದ್ದಷ್ಟೇ, ನಾವು ಗಿಡ ತಂದ ಹಾಕಿಲ್ಲ, ನಾವು ಯಾವಕ್ಕೂ ಬಂಡವಾಳ ಹಾಕಿಲ್ಲ. ಅಲ್ಲಿ ಸುಮ್ನೆ ಕೈಯಿಂದ ಹಣ್ಣಾಗ್ದವ ಬೇರೆ ಕೊಡ್ತೀವಿ ತಿಂತಾರೆ, ಅಲ್ಲೇ ಮನೆ ಮುಂದೆ ಬಂದು ಕೊಯ್ಕ ನಿಮ್ಮ ಹತ್ರ ಬಂದ ಯಾರು ಹಣ್ಣು ಒಪ್ಪು ಕೊಡ್ತೀವಾ ತಿಂತಾರ, ಬೀಜ ತಂದಾಗ ಅಲ್ಲೇದಲ್ಲಿ ಹಾಕೋದು, ಅದರಿಂದಲೇ ಅದು ಉತ್ಪತ್ತಿ ಆಗಿ ಅಲ್ಲೇದಲ್ಲಿ ಗಿಡ ಹುಟ್ಟಿದವೆ. ಗುಂಪು ಬಾಳೆ ಅದು ಹಂಗೆ 20 ವರ್ಷದಿಂದ ಬಾಳೆ ಇದೆ ಅಲ್ಲೇದಲ್ಲಿ ಹಾಕಿದೀವಿ, ಪ್ರತಿಯೊಬ್ಬರಿಗೂ ಕೊಡ್ತೀವಿ ತಿನ್ನಕ್ಕೆ. ನಾವು ಇವತ್ತವರೆಗೂ ಬಾಳೆಹಣ್ಣು ಮಾತ್ರ ಮಾರಾಟ ಮಾಡಿಲ್ಲ, ನಮ್ಮ ಅಣ್ಣ ತಮ್ಮಗಳೆಲ್ಲ ತಿಂತೀವಿ. ಅದು ಒಳ್ಳೆ ಸಾವಯವ ಬಾಳೆಹಣ್ಣು, ಅದರಿಂದ ಆರೋಗ್ಯಕ್ಕೆ ಒಳ್ಳೇದು. ಅದು ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಇದ್ದೀರಿ? ನಾವು 4 ಜನ ಇದೀವಿ, ಅಂದ್ರೆ ಗಂಡ ಹೆಂಡತಿ ಮಕ್ಕಳು. ಮಕ್ಕಳು ಅಮ್ಮ ಅಪ್ಪ? ಅಮ್ಮ ಅಪ್ಪ ಇಲ್ಲ ಸರ್. ಜೊತೆಗೆ ಈಗ ಅಣ್ಣ ತಮ್ಮ ಅಂತ ಹೇಳಿದ್ರೆ ಅಣ್ಣ ತಮ್ಮಗಳಿದ್ರೆ ಅದು ನೀವು ಅಂದ್ರೆ ಹಂಚ್ಕೊಂಡಿದ್ದೀರಾ ಜಮೀನು? ಒಟ್ಟಿಗೆ ಹಂಚೇನಿದೀವಿ ನಾವು, ಹಂಚೇನಿದ್ರು ಎಲ್ಲ ಒಟ್ಟಿಗೆ ಏನ ಮಾಡ್ರು ಒಟ್ಟಿಗೆ ಮಾಡ್ತೀವಿ. ನಮ್ಮ ಅಪ್ಪ ಕಾಲದಿಂದ ನಾವು ಒಟ್ಟಿಗೆ ಒಂದೇ ಒಂದ್ ಮನೆಯಲ್ಲಿ ಏನಾದ್ರು ಮಾಡಿದ್ರೆ ಒಂದೇ ಮನೆಯಲ್ಲಿ ಮಾಡ್ತೀವಿ. ಆಳುಗಳು ಈಗ ಹೊರಗಿನ ತಗೊಳ್ತೀರಾ ಇಲ್ಲ ನೀವು ಮನೆಯವರು? ಏನಿಲ್ಲ ಸರ್, ಆಳುಗಳಿಗೆ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಗೊಬ್ಬರ ವರ್ಷಕ್ಕೆ ಒಂದ್ಸತಿ ಗೊಬ್ಬರ ಆಗ ಟೈಮಲ್ಲಿ ನಾವೇ, ನಮ್ಮ ಮಕ್ಳು ಬೆಂಗಳೂರು ಕಡೆಯಿಂದ ಬಂದಾಗ ಓದಿ ಬೆಂಗಳೂರಲ್ಲಿ ಇದ್ದಾರೆ, ಅಲ್ಲಿ 3 ತಿಂಗಳು ಆಯ್ತು ಹೋಗಿ, ಅವ್ರು ಬೆಂಗಳೂರಿಂದ ರಜಾದಿಂದ ಬಂದಲ್ಲಿ ನಾವೇ ಮಾಡ್ತೇವೆ ಕೆಲಸ. ನೀವೇ ಮಾಡ್ತೀರಾ ಗೊಬ್ಬರ ಹಾಕೋದಲ್ಲ? ನಾವೇ ಮಾಡ್ತೀವಿ. ಈಗ ಸ್ವಲ್ಪ ಬಿಡು ಅಂತಂದಾಗ, ಬಿಡು ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಏನ್ ಆ ಸಮಯದಲ್ಲಿ ಏನ್ ಕೆಲಸ ಮಾಡ್ತೀರಾ? ಬಿಡು ಸಿಕ್ಕದಾಗ ಅಂದ್ರೆ ನಮಗೆ ಬಿಡು ಸಿಗೋದು ಕಮ್ಮಿ, ಕಡಿಮೆನೆ ಅಲ್ಲ, ಇದು 24 ತಿಂಗಳು ಕೂಡ ಕೆಲಸ ಇರ್ತದೆ. ಆದ್ರೂ ಒಂಚೂರು ಸ್ವಲ್ಪ ಒಂದು 4 ದಿವಸ ಏನೋ ಸ್ವಲ್ಪ ಆರಾಮಿದ್ದೀನಿ ಅಥವಾ ಸ್ವಲ್ಪ ಬಿಡಿಸಿದಾಗ ನಾವು ದೇವಾಲಯಗಳ ಭೇಟಿ ಕೊಡ್ತೀವಿ. ಮತ್ತೆ ಈಗ ಏನಾದ್ರೂ ಕೇಳ್ಬೇಕು ಹೇಳ್ಬೇಕು ಅಂತಂತ ಹೇಳಿದ್ರೆ ಯಾವ ಮೂಲಗಳಿಂದ ಕೃಷಿಗೆ ಸಂಬಂಧಪಟ್ಟಿದ ವಿಷಯ ಆಗಿರ್ಲಿ ಮತ್ತೆ ಏನೇ ಒಂದು ವಿಷಯ ಆಗಿರ್ಲಿ ತಿಳ್ಕೊಳ್ತೀರಾ? ಹತ್ತಿರದ ಸಂಬಂಧಿಕರನ್ನ ತಿಳ್ಕೊತಿರೋ ಇಲ್ಲ ಇದೇ ತರ ರೈತರ ಒಂದು ಒಬ್ಬರು ಬಾಯಿಂದ ಒಬ್ರು ಮಾತಾಡ್ತಾರಲ್ಲ ಆ ತರ ತಿಳ್ಕೊತಿರೋ ಇಲ್ಲ ಪೇಪರ್ ಮುಖಾಂತರವೋ ಇಲ್ಲ ರೇಡಿಯೋ ಮುಖಾಂತರ? ಇಲ್ಲ ಸರ್, ರೈತರ ಮುಖಾಂತರ ಅನ್ಕೇಂದ್ರೆ ಕೆಲಸ ಮಾಡಿರ್ತಕ್ಕಂತ ರೈತರ ತೋಟಗಳಿಗೆ ಹೋಗ್ತೀವಿ ನಾವು. ಅದಕ್ಕೆ ಸಮಯ ಸಿಕ್ಕಿದಾಗ ರೈತರ ತೋಟಗಳು ಫಸ್ಟ್ ಭೇಟಿ ಕೊಡ್ತೀನಿ ನಾನು. ಈಗ ನಾವ್ ಹೆಂಗ್ ಮಾಡಿದ್ವಿ, ಇವ್ರ ಹೆಂಗ್ ಮಾಡ್ತಾ ಇದಾರೆ, ಇವ್ರ ಅನುಭವ ಹೆಂಗಿದೆ ಅಂತ. ಯಾಕಂದ್ರೆ ನಾನು ಹೇಳಿದ್ರೆ ಮೊದ್ಲೇ ಮರಕ್ಕಿಂತ ಮರ ದೊಡ್ಡಿದೆ ಅಂತ. ನಾನೇ ಇದರಲ್ಲಿ ರೈತರಲ್ಲಿ ನಾನೇ ಒಂದು ದೊಡ್ಡನು ಅಂತಾನಲ್ಲ. ಈಗ ನಮ್ಮ ತೋಟಗಳಿಗೆ ಬಂದು ನೋಡ್ಬೇಕು. ಈಗ ನಾನು ಇಷ್ಟೆಲ್ಲ ಬೆಳೆ ಬೆಳೆದಿನಿ, ಈ ಕೆಲವರು ಏನಾಯ್ತು ಅಂದ್ರೆ ಸರ್ಕಾರದ ಏನೋ ಒಂದು ಸವಲತ್ತುಗಳು ತಾನು ಅಸ್ಕೋಸ್ಕರವಾಗಿ ಸುಮ್ಮನೆ ಎಲ್ಲೋ ಬಂದು ಯಾವ್ದೋ ಒಂದು ಟೇಬಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಯಾವ್ದೋ ಒಂದು ಇದ್ರಲ್ಲಿ ಮಾಡಿ ಸುಮ್ಮನೆ ಬಹುಮಾನಗಳು ಅವಿ ತಗೊಂಡು ಹೋಗ್ತಾರೆ. ನಾನು ಹೇಳ್ತಕ್ಕಂಥ ಈ ಮೂಲಕ ಏನಂದ್ರೆ ಸರ್ಕಾರದವರು ರೈತರು ಅಂದಾಗ ಒರಿಜಿನಲ್ ರೈತ ಯಾರಿದ್ದಾರೆ, ಕಷ್ಟಪಟ್ಟು ದುಡಿತೇನೆ ಯಾರಿದ್ದಾನೆ, ಅವನು ಏನೇನು ಮಾಡಿದಾನೆ ಅಂತರ್ ಗುರುಸಿ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ಅವನು ಇನ್ನಷ್ಟು ಮುಂದುವರಿತಾನೆ. ಮತ್ತೆ ನಾಲ್ಕು ಜನಕ್ಕೆ ಸಹಕಾರಿಯಾಗಿ ಜೀವನ ಮಾಡ್ತಾನೆ ಅವನು. ಅದನ್ನ ಮಾಡ್ತಾ ಇಲ್ಲ. ಇವಾಗ ಏನಾಯ್ತು ಅಂದ್ರೆ ಯಾವ್ದೋ ಒಂದು ಮಾಡ್ತಾ ಇಲ್ಲಿ, ಅವ್ರಿಗೆ ಬೇಕಾದ್ರೆ ನಾನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವ್ರು ಏನು ಮಾಡಿರೋ ಇಲ್ಲ ಅಲ್ಲಿ. ನಾನು ಅದನ್ನ ಪದೇ ಪದೇ ಎಲ್ಲಾ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ನಾನು. ಚಿಕ್ಕೂರಲ್ಲಿ ಮೊನ್ನೆ ಫಂಕ್ಷನ್ ಅದ, ನನಗೆ ಸಮಗ್ರ ಕೃಷಿ ಬಹುಮಾನ ಕೊಟ್ಟರು ಕಲಸಿ. ನಾವೇನ್ ನಮ್ಗೆ ಅದ ಅನ್ಸಿನೇ ಇಲ್ಲ. ತಾಲೂಕು ಮಟ್ಟದಲ್ಲಿ ಕೊಟ್ರ, ತಾಲೂಕು ಮಟ್ಟದಲ್ಲಿ ಕೊಟ್ರ ಆಗ ನಮ್ಗೆ ಅನ್ಸಿರಲ್ಲ ಅದು ಕೊಡ್ತಾರೆ ಅಂತ ಆಯ್ಕೆ ಮಾಡಿದ್ರು. ಯಾಕೆ ನಾವು ಮಾಡಿದ ಪ್ರತಿಫಲ ಅಲ್ಲಿ ನಮಗೆ ಕಾಣಿಸ್ತು, ನಮಗೆ ಒಳ್ಳೆ ಖುಷಿ ಆಯ್ತು ಅದು. ಹೌದು, ಈಗ ಹಾಗೆ ಮಾಡ್ತಾ ಇದ್ದಾರಲ್ಲ. ಮೊದ್ಲೆಲ್ಲಾನು ಇಷ್ಟು ಪೇಪರ್ ತಗೊಂಡು ಹೋಗೋದು ಅವ್ರ ಅಂದ್ರೆ ಯಾರ್ದೋ ಒಂದು ಶಿಫಾರಸು ಮಾಡಿಸೋದು ಅಥವಾ ಹಿಂಗೆಲ್ಲ ಇತ್ತು. ಈಗಿಲ್ಲ, ಅವರೇ ಹುಡ್ಕೊಂಡ್ ಬಂದು ನಿಮ್ಮನ್ನ ಗುರುತಿಸ್ತಾರೆ. ಅವರೇ ಅಂದ್ರೆ ಈಗ ಸರ್ಕಾರ ಮಟ್ಟದಲ್ಲೇ ಅಥವಾ ಆ ಒಂದು ಸಮಿತಿ ಇರುತ್ತಲ್ಲ, ಅವರೇ ಫೀಲ್ಡ್ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಹುಡುಕಿ ಇಂಥವ್ರು ಇಂಥವ್ರು ಅಂತ ನಿಜ ಏನಿದೆ ಅದನ್ನ ಅವರು ಬರ್ಕೊಂಡು ಹೋಗ್ತಾರೆ. ಮತ್ತೆ ಪ್ರಶಸ್ತಿ ಕೊಡೋ ಒಂದು ವ್ಯವಸ್ಥೆ ಈಗಾಗಿದೆ. ಮೊದಲು ಈ ವಿಚಾರ ಈ ಒಂದು ವ್ಯವಸ್ಥೆ ಇರಲಿಲ್ಲ, ಈಗ ಒಂಚೂರು ಸ್ವಲ್ಪ ಬದಲಾವಣೆ ಆಗಿದೆ. ಆಮೇಲೆ ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಬರುತ್ತಾ ನಿಮ್ಗೆ? ಬರ್ತಾ ಇದೆ ಸರ್, ಬರ್ತಾ ಇದೆ, ತಿಂಗಳಿಗೆ ತಿಂಗಳಿಗೆ ಬರ್ತಾ ಇದೆ. ಇಲ್ಲ, ನಾಲ್ಕು ತಿಂಗಳು ಒಂದ್ಸಲ ಹೇಗೆ ನೀವು ಉಪಯೋಗಿಸ್ಕೊಂಡಿದ್ದೀರಾ ಇದನ್ನ? ಸರ್, ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ನಮ್ಮ ಮಿಸಸ್ ಕೊಟ್ಬಿಡ್ತೀನಿ, ಗೊಬ್ಬರ ಹಾಕ ಟೈಮಲ್ಲಿ ಆ ದುಡ್ಡನ್ನ ಅವ್ರು ಕೊಡ್ಬೇಕು. ಅಂದ್ರೆ ನಮ್ಮ ಕೈಲಿ ಅವರು ಅದು ಕೃಷಿಗಾಗಿ ಜೋಪಾನ ಮಾಡಿ ಇಟ್ಕೊಂತಾರೆ. ಕೃಷಿಗಾಗಿ ಕೊಟ್ಟಿರೋದ್ರಿಂದ ಕೃಷಿಗೆ ಉಪಯೋಗಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಅವ್ರ ಕೈಲಿ ಕೊಡ್ತೀನಿ. ಅದ ಎದುರಾಗಿರಲ್ಲ, ಜೋಪಾನ ಮಾಡಿ ಇಟ್ಕೊಂತಾರೆ. ಯಾವಾಗ ಕೊಡ್ತಾರೆ ಬಿತ್ತನೆ ಸಮಯನೋ ಅಥವಾ ಮಳೆಗಾಲ ಬಂದ ತಕ್ಷಣ ಅದನ್ನ ನಿಮ್ಗೆ ಕೊಡ್ತಾರೆ. ಗೊಬ್ಬರ ಗೊಬ್ಬರ ನಾಟಿ ಹಸಿನ ಗೊಬ್ಬರಗಳು, ಆಮೇಲೆ ಕೋಳಿ ಗೊಬ್ಬರ ತರಕ ಅದನ್ನ ಉಪಯೋಗಿಸ್ತೀವಿ. ಹಸುಗಳು ಸಾಕಿದಿರಾ? ಸಸುಗಳಿದೆ. ಎಷ್ಟಿದೆ? ನಾಲ್ಕು ಇದಾವೆ ಸರ್. ಜರ್ಸಿನ ನಾಟಿ? ಒಂದು ನಾಟಿ ಇದೆ, ಇನ್ನು ಮೂರು ಜರ್ಸಿ. ಜೊತೆಗೆ ಕೋಳಿ ಕುರಿ ಇಲ್ಲ ಸರ್? ಅದೇ ಇರಲಿಲ್ಲ. ಕುರಿ ನಾವು ಸಾಕ್ತಿದ್ದು ನಾಯಿಗಳು ಕಾಟ ಬಾರಿ ಆಗ್ತದೆ, ನಾಯಿಗಳು ತಿನ್ನಂತ. ಈಗ ಮೆಸ್ ಹಾಕ್ಬಿಟ್ಟು ಒಂದ್ ಇಪ್ಪತ್ತು ಕುರಿ ಮಾಡೋಣ ಅಂತಿದ್ದೀನಿ. ಕುರಿ ಮಾಡ್ಬೇಕು ಅನ್ನೋ ಆಸೆ ಇದೆ. ನನಗೆ ಎಲ್ಲ ಮಾಡ್ಬೇಕು ಅನ್ನೋ ಆಸೆ ಪೂರ್ತಿ. ಸಮಗ್ರ ಕೃಷಿಯಿಂದ ಎಲ್ಲ ಇರ್ಬೇಕು. ಹೌದು, ಎಲ್ಲ ಇರ್ಬೇಕು. ಮೆಸ್ ಹಾಕೋ ಉದ್ದೇಶದಿಂದ ಮೆಸ್ ಹಾಕ್ಬೇಕು ಸರ್. ಅದಕ್ಕೆ ನೋಡೋಣ, ಸ್ವಲ್ಪ ದುಡ್ಡಿನ ಅವಶ್ಯಕತೆಗಳು, ನಾವು ಸಾಲ ಮಾಡಬಾರ್ದು ಅನ್ನೋ ಉದ್ದೇಶ. ಬಂದಂಗ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಸರ್ಕಾರದಿಂದ ನೀವು ಏನು ಸಹಾಯ ಪಡ್ಲಿಲ್ವಾ ಸರ್? ಏನು ತಗೊಂಡಿಲ್ಲ ನಾನು. ಯಾಕೆ? ಅವಕಾಶ ಇದೆಯಲ್ಲ. ಅವಕಾಶ ಇದೆ ಸರ್, ನಾವು ಅರ್ಜಿ ಹಾಕಿದ್ದು. ಅದೇ ನಾವು ಹೇಳಿಲ್ವಾ, ಕೆಲವರಿಗೆ ಮಾತ್ರ ಅದು ತಲುಪ್ತು. ಆಮೇಲೆ ಎಂಟಿ ಲೋನ್ ಅಂತ ತಗೊಂಡಿದ್ದೆ ನಾನು ಡಿಸಿಸಿ ಬ್ಯಾಂಕ್ ಅಲ್ಲಿ. ಅವಾಗ ಕೆಲಸ ಮಾಡಿಸ್ಕೊಂಡಿದ್ದೀನಿ ಅದನ್ನ. 7 ಲಕ್ಷ ಲೋನ್ ತಗೊಂಡಿದ್ದೆ, 10% ಬಡ್ಡಿ ಅದು. ಅದರಲ್ಲಿ ಕೃಷಿ ಹೊಂಡಗಳು, ಬದು ನಿರ್ಮಾಣಗಳು, ಸುತ್ತ ಬೇಲಿ, ತಂತಿ ಬೇಲಿ, ಜನರೇಟರ್ ಎಲ್ಲ ಮಾಡ್ಕೊಂಡಿಟ್ಟಿದ್ದೀನಿ. ತಂತಿ ಬೇಲಿ ಇದು ಇದು ಹಾಕಿದಿರಾ? ಕಂಬ, ಮುಳ್ತಂತಿ ಹಾಕ್ಸಿದ್ವಿ ಸರ್. ಕಂಬ ಹಾಕಿ, ಮುಳ್ತಂತಿ, ಕಲ್ ಕಂಬ ಹಾಕಿಬಿಟ್ಟು ಮುಳ್ತಂತಿ ಹಾಕ್ಸಿದ್ದೀನಿ. ಕಳೆಗಳಂತೂ ನೀವು ತೆಗೆಯೋದಿಲ್ಲ? ತೆಗೆಯಲ್ಲ. ಅಲ್ಲಿಂದಲೇ ಕೊಚ್ಚೋದು ಅಥವಾ ಅಲ್ಲಿಂದಲೇ ಇದು ಮಾಡೋದು? ಅದೇ ಒಣಗುತ್ತೆ ಸರ್. ನಾನು ಕಚ್ಚಕ್ಕೋಗಿ ಆ ಟೈಮ್ ತಾಣಲ್ಲ. ನಾವು ಹಾಕಿದ ಗರಿ ಎಲ್ಲ ಇದೆಯಲ್ಲ, ಅದರಲ್ಲಿ ಗೊಬ್ಬರನೇ ಒಂದೊಂದು ಅಡಿ ಬಿದ್ದಿದೆ. ನಾವು ಕೈಯಲ್ಲೇ ಒಂದಡಿ ಗೊಬ್ಬರ ಬಗೆಯಬಹುದು. ನಿಮ್ಗೊಂದು ವಿಡಿಯೋ ಮಾಡಿ ಕಳಿಸಿ, ನಾನು ಕಳಿಸಿದ್ದೆ ನಿಮ್ಗೆ ಕಳಿಸಿ. ಅವರು ಆ ಕೈಯಲ್ಲೇ ಗೊಬ್ಬರ ತೆಗಿಬಹುದು. ನಾವು ಗೊಬ್ಬರ ಹಾಕೋ ಅವಶ್ಯತೆನೇ ಇರಲ್ಲ ಸರ್ ನಮ್ಗೆ. ಗೊಬ್ಬರ ಸ್ವಲ್ಪ ದಿವಸ ಆದಾಗ ಏನ್ ಗೊತ್ತಾ, ಮರ ಗಿಡಗಳ ತೆರಗು ಎಲೆ ಬೀಳುತ್ತಲ್ಲ ಅದೇ ಒಂದಡಿ ಕೂರುತ್ತೆ, ಭೂಮಿ ತಂಪಾಗಿರುತ್ತೆ, ನೀರನ್ನ ಕಮ್ಮಿ ಮಾಡಬಹುದು. ನಾವು ತಿಂಗಳಿಗೆ ಒಂದ್ಸತಿ ನೀರು ಬಿಟ್ರೆ ಸಾಕು ಬೇಸಿಗೆ ಕಾಲದಲ್ಲಿ. ಈಗ ಶ್ರೀಗಂಧ ಅಂತ ಹೇಳ್ತಾ ಇದ್ರಿ, ಇದು ಯಾವ ರೀತಿಯಿಂದ? ಶ್ರೀಗಂಧ ನಾನು ಕೋಲಾರದಿಂದ ತರಿಸಿದ್ದೆ. ನಮ್ಮ ಫ್ರೆಂಡ್ ಒಬ್ರು ಇದ್ರು ಹಾಕಿದ್ರು, ತಿಪ್ಟೂರಲ್ಲಿ ಹತ್ರ ಹೋಗಿದ್ದೆ ನಾನು. ಅವ್ರದಲ್ಲಿ 8 ವರ್ಷದ ಬೆಳೆ ಇತ್ತು. ಅದು ಕೆಜಿಗೆ 3,000 ರೂಪಾಯಿ ಹೋಗುತ್ತೆ ಒಳಗಡೆ ಒಂದು ತಿರುಳು ಅಂತೇಳಿ ಅವ್ರು ಮಾರಾಟ ಮಾಡಿ ತೋರಿಸಿದ್ರು ನಮಗೆ. ತಿರುಳು ಹೆಂಗಿರುತ್ತೆ ಒಳಗಡೆ ಅಂತ. ಅದು ಮಾತ್ರ ಅಷ್ಟು ಇದಕ್ಕೆ ಹೋಗುತ್ತೆ, ಇನ್ನು ಬಾಕಿದೆಲ್ಲ ಕಂಪ್ನಿಯವ್ರು ತಗೊಂತಾರೆ. ಕಡ್ಡಿ ಇದರಿಂದ ಹೋಗುತ್ತೆ ಅದು. ಇದಕ್ಕೆಲ್ಲ ಸ್ಕೋಪ್ ಎಲ್ಲ ಅಲ್ಲ. ಅದಕ್ಕೆ ಯಾವ ರೀತಿಯಿಂದ ನೀವು ರಕ್ಷಣೆ ಕೊಟ್ಟಿದ್ದೀರಿ? ಯಾಕಂದ್ರೆ ಈಗ ಮುಳ್ತಂತಿ ಸದ್ಯಕ್ಕಿದೆ, 5 ವರ್ಷದ್ದು, ಚೆನ್ನಾಗಿ ಬಂದಿದೆ. ಇಲ್ಲಿವರೆಗೆ ನಮ್ದು ಏನ್ ಕಾದಾನ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸುಮಾರು ರೈತರಿಗೆ ಕೇಳಿದಾಗ ಕಳ್ಳರ ಕಾಟ ತುಂಬಾ ಇದೆ ಸರ್, ರಾತ್ರಿ ತಗೊಂಡು ಹೋಗ್ತಾರೆ ಅಂತ ಒಂದು ಮಾಹಿತಿ. ಆಮೇಲೆ ಸರ್, ಮೊದಲು ಎಲ್ಲೋ ಒಂದೊಂದು ಗಿಡ ಇತ್ತು. ಹೌದು, ಈಗ ಪ್ರತಿ ರೈತರು ಹಾಕಿದ್ದಾರೆ, ಬೆಳೀತಾ ಇದ್ದಾರೆ, ಬೆಳೀತಾ. ಯಾಕಂದ್ರೆ ಸರ್ಕಾರ ಇದಕ್ಕೆ ಅನುಮತಿ ನೀಡಿದೆ, ಒಳ್ಳೆ ಒಂದು ಆದಾಯ ಕೂಡ ಇದೆ ಅಲ್ವಾ? ನಿಧಾನವಾಗಿ ಬಂದ್ರು ಆದಾಯ ಚೆನ್ನಾಗಿದೆ, ಆದಾಯ ಚೆನ್ನಾಗಿ ಚೆನ್ನಾಗಿದೆ. ಆಮೇಲೆ ಈಗ ಮಹಾಗನಿ ಮತ್ತೆ ಸಾಗುವಾನಿ, ಮಹಾಗನಿ ಇದು ಮುರುಮುಟ್ಟಿಗೆ ಉಪಯೋಗಿಸ್ತಿರೋ ಇಲ್ಲ? ಮಹಾಗನಿ ಹಾಕಿ ಈಗ 6ನೇ ವರ್ಷ, 20 ಅಡಿ ಅಂತಕ್ಕೆ ಹೋಗಿದೆ ಅದು. ಅದನ್ನ ಸರ್ವಿ ಬಿಡ್ತೀವಿ, ಸರಿದಾಗ ಎಲ್ಲ ಸೊಪ್ಪು ನಮ್ಮ ಗಿಡ ಮರಗಳಿಗೆ ಆಗುತ್ತೆ, ಗೊಬ್ಬರ ಆಗುತ್ತೆ. ಅದು ಒಂದು 10 ವರ್ಷ ಹೋದ್ಮೇಲೆ ಅದನ್ನ ತಗೊಂತಾರೆ. ಸಾಗುವಾನಿ ಈಗ ಮೊನ್ನೆ ಒಂದ್ ಸ್ವಲ್ಪ ಕೊಟ್ಟೆ ನಾನು, 8,000 ರೂಪಾಯಿ ಟನ್ ಹೆಂಗ್ ಕೊಟ್ಟೆ ನಾನು, ಅದರಲ್ಲೂ ದುಡ್ಡಾಯಿತು. ಈಗ ನಮ್ಮಲ್ಲಿ ಈಗ ಇವಾಗ ಚಿಲ್ವರ್ ಕೊಟ್ಟಿದ್ದೀನಿ, 20-20 ಗಿಡ ನಮಗೆ ಬೇಕಾದಾಗ ಸ್ವಲ್ಪ ದಪ್ಪ ದಪ್ಪ ಇದ್ದಂತ ಆರೈಸಿ ಕೊಡ್ತೀವಿ. ಮತ್ತೆ ಅದು ಹೋದ ತಕ್ಷಣ ಆ ಗಿಡಕ್ಕೆ ಮತ್ತೊಂದು ಬೇರೆ ಗಿಡ ಜಾಗ ಇಡ್ತೀವಿ ಅದನ್ನ, ಯಾಕೆಂದ್ರೆ ಮತ್ತೆ ಹಾಳಾಗ್ಬಾರ್ದಲ್ಲ ಆ ಜಾಗದಲ್ಲಿ ಮತ್ತೊಂದು ಗಿಡ ಬೆಳಿಬೇಕು. ಇದು ಮಾವು ಏನು ಸ್ಥಳೀಯ ತಳಿನ ಇಲ್ಲ? ಸ್ಥಳೀಯ ನಮ್ಮ ಅಜ್ಜರ ಕಾಲದ ತಳಿ ಇದ್ದಿದ್ದನ್ನ ನಾವು ಇದ್ ಮಾಡ್ಕೊಂಡಿದೀವಿ. ಒಂದ್ 2-3 ಕಡೆ ಬೇರೆ ಕಡೆ ಕೋಲಾರದಿಂದ ತರಿಸಿದ್ದು, ಅದೆಲ್ಲ ಬಾರಿ 4 ವರ್ಷಕ್ಕೆ ಪಸಲು ಬಿಡ್ತಾ ಇದೆ. ಹಲಸು ಒಂದು ಸಣ್ಣ ಗಿಡ 4 ವರ್ಷದ್ದು, ಒಂದು 70-80 ಕಾಯಿ ಬಿಟ್ಟಿದೆ. ಸೈಜ್ ಬಿದ್ದೀನಿ ಇರಿ, ನಮ್ಮ ಊರಲ್ಲೆಲ್ಲ ತಿಂತಾರೆ. ಎಲ್ಲಿಂದ ತಂದಿದ್ರಿ? ಕೋಲಾರದಿಂದ ತರಿಸಿದ್ದೆ. ಕೋಲಾರದಿಂದ ತರಿಸಿದ್ದೀರಾ? ಸಪೋಟ ನಿಂಬೆ ಎಲ್ಲ ಕೋಲಾರದಿಂದ ತರಿಸಿದ್ದು. ಒಳ್ಳೆ ಸಪೋಟ ಗಿಡ, ಒಳ್ಳೆ ದಿನ ತಲೆ ಕೊಟ್ಟಾರೆ, ಚೆನ್ನಾಗಿ ಪತ್ಲು ಬತ್ತೆ ಸರ್. ಇದು ಕರಿಬೇವು ಬದುಗಳಲ್ಲಿ ಹಾಕಿದ್ರು? ಕರಿಬೇವು ಬದುಗಳಲ್ಲಿ ಹಾಕಿದ್ರು ಸರ್. ಹೇಗೆ ಬಂದಿದೆ ಇದು? ಈಗ ಚೆನ್ನಾಗಿ ಬಂದಿದೆ ಸರ್. ಅಲ್ಲೇ ನಾವು ಮಾರ್ಕೆಟ್ಗೆ ಬಣವ್ರಿಗೆ ಕೊಡ್ತೀವಿ ತಗೊಂಡೋಗಿ. ಮುಸ್ಲಿಮ್ಸರು ಅಂಗಡಿಗಳಿದಾವೆ, ಅವ್ರಿಗೆ ಹೇಳ್ತಾರೆ ನಾ ಕೊಯ್ಕೊಂಬನ್ನಿ ಈ ಟೈಮಲ್ಲಿ ಅಂತ. ಕೊಯ್ಕೊಂಡು ಹೋಗ್ಬಿಟ್ಟು ಕೊಟ್ರೆ ಅವರು ಕಂತಿ ಮಾಡ್ಕಂತಾರೆ, ಅವರು ನಮಗೆ ಕೂಕು ಲೆಕ್ಕ ತಗೊಂತಾರೆ. ಈಗ ನಿಮಗೇನ್ ಸಮಸ್ಯೆ ಇದೆ ಸರ್? ಈಗ ನಿಮ್ಮ ಒಂದು ಉತ್ಪನ್ನಗಳಿಗೆ, ಕೃಷಿ ಉತ್ಪನ್ನಗಳಿಗೆ ಅಂದ್ರೆ ಸಾವಯವ ರೀತಿಯಿಂದ ನೀವು ಏನ್ ಬೆಳೀತಾ ಇದ್ರಿ, ಮಾರುಕಟ್ಟೆಗೆ ಬಂದಾಗ ಇದು ಖಾತ್ರಿ ಸಾವಯವನೇ ಅಂತ ಹೇಳಿ ಬಂದು ತಗೊಳ್ತಾರೋ, ಇಲ್ಲ ನೀವೇ ಹೇಳ್ಬೇಕಾಗತ್ತ ಇದು ಸಾವಯವಕ್ಕೆ ಇದೆಪ್ಪ ನಾವು ಇದ್ರ ಎಷ್ಟು ಇಷ್ಟಿದ್ವಿ ತಗೊಳ್ಳಿ ಅಂತ ಇದು ಮಾಡ್ತೀರಲ್ಲ ಸರ್? ಏನಾಯ್ತು ಅಂದ್ರೆ ನಾನು ನಮ್ಮ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ, ಎಲ್ಲರೂ ನಮ್ಮ ತೋಟಕ್ಕೆ ಬಂದು ಭೇಟಿ ಕೊಟ್ಟಿದ್ದಾರೆ. ಹಾಗಾಗಿ ಒಬ್ರು ಬಾಯಿಂದ ಒಬ್ರು ಬಾಯಿಗೆ ಹೋಗಿದೆ. ಮೊನ್ನೆ ಅಲ್ಲಿ ದೇವರಲ್ಲಿರೋ ಒಬ್ರು ಒಂದು 22 ಕೆಜಿ ಸಪೋಟ ತಗೊಂಡು ಹೋದ್ರು ಬಂದು, 80 ರೂಪಾಯಿ ಕೆಜಿ ಹೆಂಗ್ ಕೊಟ್ಟೆ ನಾನು. ಎಲ್ಲ ಸಾವಯವನೇ ಸಾವಯವನೇ. ಇವತ್ತು ನಾನು ಹೇಳಿಲ್ಲ ಸರ್, ಇವತ್ತು ಒಂದೇ ಸ್ಪೂನ್ ನಾನು ಗವರ್ಮೆಂಟ್ ಗೊಬ್ಬರ ಹಾಕಿಲ್ಲ. ತೋಟನು ಚೆನ್ನಾಗಿದೆ, ಅಡಿಕೆನು ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ. ನಮ್ಮಲ್ಲಿ ಎರೆಹುಳ ಚೆನ್ನಾಗಿ ಉತ್ಪತ್ತಿ ಆಗಿದೆ, ಎರೆಹುಳ ತೊಟ್ಟಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ, ಬಾಚಾಕ ಅಂತ ಅವಶ್ಯಕತೆ ಇಲ್ಲ, ಆತರ ಇದೆ. ಆಮೇಲೆ ಈಗ ನಿಮ್ಮ ಅನುಭವದಲ್ಲಿ ಈ ಎಲ್ಲ ಒಂದು ಬೆಳೆಗಳಿಗೆ ಬರ್ತಕ್ಕಂತ ರೋಗಗಳು ಆಗ್ಲಿ ಮತ್ತೆ ಕೀಟಗಳು ಏನೇನು ಯಾವ್ದಾದ್ರು ಕಂಡಿದ್ರಿ, ಹೇಗೆ ನಿರ್ವಹಣೆ ಮಾಡಿ ಸರ್? ನನ್ನ ಪ್ರಕಾರ ಈಗ 8 ವರ್ಷದಲ್ಲಿ ಸ್ವಲ್ಪ ತೆಂಗಿನ ಮರಕ್ಕೆ ಮೊದಲು ಬಿಳಿ ಚುಕ್ಕಿ ರೋಗ ಬಂದು ಬಿಳಿ ರೆಪ್ಪೆ ಅದೇ ಇರ್ತಿತ್ತು. ಈಗ ನಾ ಸಮಗ್ರ ಕೃಷಿ ಮಾಡೋದ್ರಿಂದ ಎಲ್ಲಾ ಗಿಡಗಳಲ್ಲಿ ಒಂದು ಬೆಳೆ ಎಲೆ ಎಲ್ಲ ಗಿಡಗಳು ಬಂದ ಮೇಲೆ ರೋಗ ಕಮ್ಮಿ ಆಗಿದೆ. ಯಾಕೆಂದ್ರೆ ಬೇರೆ ಬೇರೆ ಬೆಳೆಗಳು ಬೇರೆ ಬೇರೆ ಒಂದೊಂದು ಗಿಡದಿಂದ ಒಂದ್ಕೇನೋ ಒಂದು ಆಕರ್ಷಣೆ ಇರಬೇಕದು. ನನ್ನ ಅನುಭವದಲ್ಲಿ ಹೇಳ್ತಕ್ಕಂಥದ್ದು ಸಮಗ್ರ ಕೃಷಿಯಿಂದ ನಮ್ಮ ತೋಟದಲ್ಲಿ ಯಾವ್ದು ರೋಗ ಇಲ್ಲ. ಈಗ ಅಳಿಲು ಇಲಿ ಅವನ್ನ ನಾವು ಬೆಳೆಸಬೇಕು ಅಂದ್ರೆ ಇದು ಆಹಾರ ಸರಪಣಿ ಅದು. ಹೌದೌದು, ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು ನಾವು ಕೊಯ್ಕೆ ತಿನ್ನೋದಲ್ಲ. ಈಗ ನಮ್ಮ ಸಪೋಟ ಹಣ್ಣು ತಿಂತವೆ, ಸೀಬೆ ಹಣ್ಣು ತಿಂತವೆ, ನಾವೇನು ತಿಂದು ಬಿಟ್ಟದನ್ನ ಇದು ಮಾಡ್ತೀವಿ. ಕೆಳಗಡೆ ಬಿದ್ದಂತವನ್ನೆಲ್ಲ ಈ ಇರ್ಲಿ ಏನೋ ತಿಂತ ಜೀರಿವೆ ಪ್ರತಿಯೊಂದು ತಿಂತ ಇರ್ತವೆ, ಅದಕ್ಕೆ ನಾವು ಕೈಯಾಕಲ್ಲ. ಅದು ಹಂಗೋಸ್ಕರವಾಗಿ ನಮಗೆ ಇವತ್ತು ಒಂದು ಇಲಿ ಸತ ನಮ್ಮ ಎಲೆ ಮುಟ್ಟಿಲ್ಲ. ಅಂತ ಅಷ್ಟು ಕಾಡಿದ್ದಾಗಿದೆ ನಮ್ಮ ಭೂಮಿ, ಮಲ್ನಾಡಿ ಬಂದಂಗ ಆತ ನಮ್ದು. ಈಗ ಮೆಣಸು ಈ ಕೊಯ್ಯಕ್ ಬಂದಿದೆ, 700 ರೂಪಾಯಿ ಕೆಜಿ ಇದೆ ಈಗ. ಹೌದು ಹೌದು, ಈಗ ನಮಗೆ ಮಿನಿಮಮ್ ನಮ್ದು 300 ಗಿಡ ಹಾಕಿದ್ದೆ ನಾನು. ಆ ಟೈಮಲ್ಲಿ ನಮಗೆ ಗೊತ್ತಿಲ್ಲ, ಅನುಭವ ಇಲ್ಲ, ಶೀತಕ್ಕೆ ಇರಬಾರ್ದು ಅಂತ ಬದಿಗಳು ಹಾಕಿದ್ವಲ್ಲ ಅದು ಶೀತಕ್ಕೆ ಕೆಲವು ಹೋಗ್ಬಿಡ್ತು. ಈಗ ಒಂದೊಂದು ಗಿಡದಲ್ಲಿ ಮಿನಿಮಮ್ 5-6 ಕೆಜಿ ಸಿಗುತ್ತೆ. ಎಲ್ಲ ಸಾವಯವನೇ, ಎಲ್ಲ ಸಾವಯವ. ಇವತ್ತು ನನಗೆ ಒಂದೇ ಒಂದು ಕ್ರಿಮಿನಾಶಿ ಕೊಡಲಿಲ್ಲ ನಾನು. ಹಂಗೇನಾರ ಮಾಡಬೇಕು ಅಂದ್ರೆ ನಾಟಿ ಹಸಿನ ಮಜ್ಜಿಗೆಯಲ್ಲಿ ಅದನ್ನ ಎಪ್ಪಾಯ್ ಕೊಟ್ಟು ರೆಡಿ ಮಾಡಿ ನಾಟಿ ಹಸಿನ ಮಜ್ಜಿಗೆ ಸಿಂಪರಣೆ ಮಾಡ್ರೆ ಎಂತ ರೋಗನು ಕಂಟ್ರೋಲ್ ಆಗತ್ತೆ. ಅದನ್ನ ನಾವು ತಿಳ್ಕೊಂಡಿರ್ತೀವಿ. ಈಗ ಎಲ್ಲ ಅಲ್ಲೇ ಕಡೆ ಅಲ್ಲೆಲ್ಲ ಹೋಗ್ತಿರ್ತೀವಲ್ಲ, ಸಾವಯವ ಕೃಷಿ ಯಾರು ಮಾಡಿದ್ರೆ ಅವ್ರ ತಗ ಹೋಗ್ತಿರ್ತೀವಿ ನಾವು. ನಿಮ್ಮ ಸುತ್ತಮುತ್ತಲಿನ ರೈತರು ಯಾವ ಒಂದು ಕ್ರಮ ಅನುಸರಿಸ್ತಾ ಇದ್ದಾರೆ ಸರ್? ನನ್ನ ಪ್ರಕಾರ ಈಗ ನನ್ನ ನೋಡಿ ಎಷ್ಟೋ ಜನ ಈಗ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಮತ್ತೆ ಜೀರೋ ಕಂಡೀಷನ್ ಮಾಡ್ತಾ ಇದಾರೆ. ಯಾಕಂದ್ರೆ ಭೂಮಿ ಹಾಳಾಗುತ್ತೆ ಅಂತ ನಮ್ಗೆ ಗೊತ್ತಾಯ್ತಲ್ಲ, ಅವ್ರು ನೋಡಿರಲ್ಲ ಫಸ್ಟ್ 1-2 ವರ್ಷ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ ಸರ್. ಹೌದು ಹೌದು, 2-3 ವರ್ಷ ಅದು ಭೂಮಿ ಹೊಂದ್ಕೋಬೇಕು ಅನ್ಕೋಬೇಕು. ಯಾಕಂದ್ರೆ ಈಗ ಭೂಮಿ ರಾಸಾಯನಿಕ ಹೊಂದ್ಕೊಂಡ್ಬಿಟ್ಟಿದೆ, ಆ ರಾಸಾಯನಿಕ ಭೂಮಿ ಮತ್ತೆ ನಾವು ತೆರಡೆ ಮಾಡಿಸ್ಬೇಕು ಅಂದ್ರೆ 10 ವರ್ಷ ಬೇಕು. ಹೌದು, ಹಂಗಾಗಿ ನಾವು ರಾಸಾಯನಿಕ ಬಳಸಲು ನೋಡಿಬಿಟ್ಟು ಮರ ತೋಟ ಚೆನ್ನಾಗಿದೆಯಲ್ಲ. ನಮ್ದು ಒಂದು ಅಡಿಕೆ ಮರದಲ್ಲಿ ಒಂದೇ ಮರದಲ್ಲಿ 40 ಕೆಜಿ ಅಡಿಕೆ ಸಿಕ್ಕಿತ್ತು. ಹಾಗಾಗಿ ಬಂದು ನೋಡ್ತಾರಲ್ಲ, ನೋಡಿ ಏನು ಮಾಡಿಲ್ಲ ಇವ್ರಿಗೆ ಚೆನ್ನಾಗಿ ಬಂದಿದೆ, ನಾವ್ ಯಾಕೆ ಮಾಡಬಾರ್ದು ನಮ್ಮ ದೇಶಕ್ಕೆ, ಎಲ್ಲರೂ ಖರ್ಚು ಉಳಿತಾ ಇದಲ್ಲ. ಈಗ ನಾವೊಂಥರ ಸೋಮೇರುಗಳು ಆಗ್ಬಿಟ್ಟಿದೀವಿ, ಅಲ್ಲಿ ಏನೂ ಕೆಲಸ ಇಲ್ಲ. ಹೌದು ಹೌದು, ಕೆಲಸ ಇಲ್ದಲೆ ಭಗವಂತ ಭೂಮಿ ತಾಯಿ ದುಡ್ಡು ಕೊಡ್ತಾ ಇಲ್ಲ ನಿಮ್ಗೆ. ಆ ಭೂಮಿ ತಾಯಿ ನಂಬಿಕೆಯನ್ನು ಕೆಲಸ ಮಾಡಿದ್ರೆ ಯಾರು ಒಳಗಲ್ಲ ಸರ್. ಅದಕ್ಕೆ ಉದಾಹರಣೆ ನಾನೇ ಇದೀನಿ. 20 ಲಕ್ಷ ಸಾಲ ಮಾಡ್ಕೊಂಡು ಆ ಟೈಮಲ್ಲಿ ಬೇರೆ ತರ ಕೆಲಸ ಮಾಡ್ಕೋಬೋದಾಯ್ತು ನಾನು. ನಾನು ಧೈರ್ಯ ತಾನು ಮಾಡಿದೆ, ಆ ಭೂಮಿ ತಾಯಿ ನಮ್ಗೆ ಕೈ ಬಿಡಲಿಲ್ಲ. ಸಮಗ್ರ ಕೃಷಿ ಅನುಕೂಲ ಆಯ್ತು, ಇನ್ನು 100 ಗಿಡಗಳು ಬೇರೆ ಬೇರೆ ಗಿಡಗಳು ನೆಡಬೇಕು ಅನ್ನೋ ಆಲೋಚನೆ ನನ್ನಲ್ಲಿ ಇದೆ. ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲಿ ಒಂದು ಗಿಡ ಇರ್ಬೋದು ಸರ್. ನನ್ನ ಅನುಭವದಲ್ಲಿ ಸೂರ್ಯನ ಬೆಳಕು ಭೂಮಿ ಬೇಕಿಲ್ಲ ಸರ್, ಮರಕ್ಕೆ ಮಾತ್ರ ಬೇಕು. 70% ಏನು ಸುಟ್ಟಿದ್ಯಾ ಅದು ಮಾತ್ರ ಕಾಣುತ್ತೆ. ನಾವು ಇಲ್ಲಿ 30% ಗೊಬ್ಬರ ಸ್ವಲ್ಪ ನೀರು ಕೊಡ್ಬೇಕಾಗಿರೋದು. ಹಂಗಾಗಿ ಯಾರಾದ್ರೂ ರೈತರಿಗೆ ಹೇಳೋದು ನಾನಿಷ್ಟೇ, ಭೂಮಿನ ಬರದಾಗಿ ಬಿಡಬಾರ್ದು. ಅದು ಬೆಳಕು ಸೂರ್ಯನ ಬೆಳಕು ಎಲ್ಲಿ ಬಿಡ್ತಲ್ಲ ಒಂದು ಗಿಡ ಇಡ್ರಿ ನೀವು, ಆಗ ನಿಮ್ಗೆ ಅನುಕೂಲ ಆಗುತ್ತೆ, ಭೂಮಿ ನೆರಳಾಗಬೇಕು, ಮೇಲೆ ಬಿಸಿಲಿರ್ಬೇಕು ಅವಕ್ಕೆ ಅಷ್ಟೇ. ಗಿಡ ಮೇಲೆ ಹೋದಂಗ ನೀವು ಏನಾರು ಬೆಳೆ ಮಾಡಬಹುದು. ಈಗ ನಾವು ಏಲಕ್ಕಿ ಮಾಡೋಣ ಅಂತ ಮಾಡಿದೀನಿ, ಮತ್ತೆ ಈಗ ಆರ್ಡರ್ ಕೊಟ್ಟಿನಿ ಅಡಿಕೆ ಮತ್ತೆ ಇವಕ್ಕೆ ಕಾಫಿ ಇವಕ್ಕೆಲ್ಲ ಆರ್ಡರ್ ಕೊಟ್ಟಿನಿ, ಮತ್ತೆ ಮೆಣಸಿಗೆ ಆರ್ಡರ್ ಕೊಟ್ಟಿನಿ, ಬೇರೆ ಬೇರೆ ಗಿಡಗಳು ಆರ್ಡರ್ ಕೊಟ್ಟಿನಿ, ರಾಮಫಲ ಸೀತಾಫಲ ಲಕ್ಷ್ಮಣ ಫಲ, ಒಂದು 20 ತರ ಗಿಡಕ್ಕೆ ಆರ್ಡರ್ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಜಾಗ ಖಾಲಿ ಅಂದ್ರೆ ಇದು ನಿಮ್ಮ ಮುಂದಿನ ಯೋಜನೆ ಮುಂದೆ ಮಾಡಬೇಕು ಅನ್ನೋದು ಮಾಡಬೇಕು ಸರ್. ಕೃಷಿ ಜಮೀನು ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಇದೆಯಾ ಸರ್? ಇಲ್ಲ, ಈಗ ಕೃಷಿ ಜಮೀನು, ಈಗ ನಮ್ದೊಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಈಗ ನಮ್ಮ 3.5 ಎಕರೆ, ನನಗೀಗ 15 ಎಕರೆ ಸಮ ಇದೆ ನನಗೀಗ, ಯಾಕೆಂದ್ರೆ ಒಂದೇ 3.5 ಎಕರೆಯಲ್ಲೇ ನನಗೆ 15 ಎಕರೆ ಜಮೀನಿನ ಆದಾಯ ಸಿಗ್ತೈತಿ. ಈಗ ನಮಗೆ ಸಬ್ಸಿಡಿ ಮಾಡೋದಕ್ಕಿಂತ ಇರೋ ಭೂಮಿನ ನಾವು ನೀಟ ನೋಡ್ಕೊಂಡ್ರೆ ಸಾಕು. ಈಗ ಜನಗಳು 17 ಎಕರೆ ಮಾಡ್ಕೊಂಡು ಆಳು ಬಿಟ್ಕೊಂಡು ಅದನ್ನ ರೆಡಿ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಅದನ್ನ ಮಾಡೋ ಅಂತ ಅವಶ್ಯತೆನೇ ಇಲ್ಲ. ಈಗ ಒಂದು 1,000 ಗಿಡ ಈಗ ನಮ್ಮ ಅಡಿಕೆ ಇದೆ, 400 ಗಿಡ ತೆಂಗಿದೆ, ಅದರಲ್ಲಿ ಒಂದು 500 ಗಿಡ ಇದು ಬರುತ್ತೆ, ಮೆಣಸು ಸಪೋರ್ಟ್ ಇದೆ, ಪ್ರತಿಯೊಂದು ಲೆಕ್ಕ ಹಾಕಿದ್ರೆ ಅದು 15 ಎಕರೆ ಸಮಾನ ಆಗುತ್ತೆ. ನಾವು ನಮ್ದೇ 15 ಎಕರೆ ಅಂತ ತಿಳ್ಕೊಂಡ್ಬಿಟ್ಟು ಮಾಡಬಹುದು. ಜಮೀನು ಖರೀದಿ ಮಾಡ್ಕೊಳೋ ಅವಶ್ಯತೆನಿಲ್ಲ, ಅದು ಬಡ್ಡಿ ಕೊಟ್ಕೊಂಡು ಜೀವನ ಮಾಡ್ಕೊಳೋದು ಒಂದು ಪರಿಸ್ಥಿತಿ. ಇದರಲ್ಲಿ ನಿಮ್ದೆ ಆಗಿರ್ಬೋದು ರೈತರು. ಸಮಗ್ರ ಕೃಷಿ ಯಾರು ಮಾಡ್ತಾರೋ ಅವ್ರು ಯಾವತ್ತೂ ಹಾಳಾಗಲ್ಲ ಸರ್. ಇಲ್ಲ, ಅದು ನಿಜ. ಯಾಕಂದ್ರೆ ಈ ಒಂದು ಮಲೆನಾಡು ಪ್ರದೇಶ ಅಂತಂತಲ್ಲ, ಒಟ್ಟಾರೆ ಸಮಗ್ರ ಕೃಷಿ ಯಾರು ನಂಬಿಕೊಂಡಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಅದನ್ನ ಪ್ರತಿ ತಿಂಗಳಿಗೂ ಒಂದಲ್ಲ ಒಂದು ಬೆಳೆಗಳಿಂದ ಆದಾಯ ಮತ್ತೆ ಅವರ ಒಂದು ಜೀವನಕ್ಕೆ ಅದು ಸಹಕಾರಿ ಆಗಿರ್ತದೆ ಅಲ್ವಾ? ಒಟ್ಟಾರೆಯಾಗಿ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀರಾ ಸರ್? ನಮ್ಗೆ ವರ್ಷಕ್ಕೊಂದ್ ಸತಿ ಏನ್ ಗೊಬ್ಬರದ ಮಾತ್ರ ಖರ್ಚು ಬರುತ್ತೆ ಅಷ್ಟೇ. ಗೊಬ್ಬರದನ್ನು ನಮ್ಮ ಸ್ಕೂಲದಲ್ದಲೇ ನಾನು ಏನ್ ಮಾಡ್ತೀನಿ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತೆ ಕೆಮ್ಮಣ್ಣು ಇದನ್ನು ಸಪರೇಟ್ ಹೊಡಿಸ್ಕೊಂತೀನಿ ನಾನು. ಅಷ್ಟು ಮಾತ್ರ ಖರ್ಚು ಬರುತ್ತೆ. ಒಂದ್ ಮಿನಿಮಮ್ ಒಂದು 50,000 ರೂಪಾಯಿ ಬರ್ಬೋದು ಸರ್ ನನಗೆ. 50,000 ಅಷ್ಟೇ ಅಷ್ಟೇ. ಯಾವ್ದೋ ಒಂದು ಬೆಳೆಯಲ್ಲಿ ಕೊಟ್ಟರೆ ಅದು ದುಡ್ಡು ಬಂದ್ಬಿಡುತ್ತೆ, ಸಾಲ ಮಾಡೋ ಅವಶ್ಯತೆ ಇಲ್ಲ, ಅದಕ್ಕೆ ಸಾಲ ಮಾಡೋದ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ. ಮತ್ತೆ ಈಗ ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ, ಅದು ನೀವು ಹೇಳ್ತಾ ಇದ್ರಿ ನಿಮ್ದೆ ಸ್ವಂತ ಅಂದ್ರೆ ಯಾರು ಗೊತ್ತಿರೋರು ಮತ್ತೆ ನಿಮ್ಮ ಒಂದು ಗೆಳೆಯರ ಒಂದು ಸಂಘ ಇರೋದ್ರಿಂದ, ಅಂದ್ರೆ ನೀವು ಸಂಪರ್ಕದಲ್ಲಿ ಇರೋದ್ರಿಂದ ಮಾರುಕಟ್ಟೆ ವ್ಯವಸ್ಥೆನೂ ನಿಮ್ಗೆ ಮಾರುಕಟ್ಟೆದ ಒಂದು ಸಮಸ್ಯೆ ಆಗ್ತಾ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನಮಗೆ ನಾವೀಗ ಕೊಡಕ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಒರಿಜಿನಲ್ ಸಾವಯವ ಅಂತ ಗೊತ್ತಿದೆಯಲ್ಲ, ಕ್ರಿಮಿನಾಶಿ ಕೊಡಿಯಲ್ಲಿ ಇವ್ರನ್ನ ಗೊತ್ತಿದೆ, ತಿಂದ ಹಣ್ಣೆಲ್ಲ ತಿಂದ ನೋಡಿದ್ದಾರೆ. ಈಗ ಬಾಳೆ ಗಿಡನೇ ಬಿಡ್ತಕ್ಕಂತ ಗಿಡ ನಮ್ಮ ಫ್ರೆಂಡ್ ಅಂಗಡಿಗಳು ಇಲ್ಲಿ ಸಿಂಗಡಿ ಟೌನ್ ಅಲ್ಲೆಲ್ಲ ನಮಗೆ ತಂದ ಈ ಸದಿಗೆ ಕೊನೆ ಕೊಡಪ್ಪ, ನಮಗೆ ಇನ್ನೊಂದ್ ಸತಿಗೆ ಇನ್ನೊಂದು ಕೊನೆ ಕೊಡಪ್ಪ ಅಂತಾರೆ. 10 ರೂಪಾಯಿ ಜಾಸ್ತಿ ತಾಂತಾರೆ, ತಗೊಳ್ತಾರೆ. ನಾವ್ ಯಾವ್ದು ಗೊಬ್ಬರಗಳು ಹಾಕಲ್ವಲ್ಲ ಅವಕ್ಕೆ ನೋಡಿರ್ತಾರಲ್ಲ ಕಣ್ಣಾರೆ, ಹಂಗಾಗಿ ಅವರೇ ಇಷ್ಟಪಡ್ತಾರೆ, ಅವ್ರಿಗೆ ನಾವು ಅವ್ರಿಗೆ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಮಗೆ ಜನ ಅದನ್ನ ಸಂಪರ್ಕ ಮಾಡಿ ತೋರಿಸ್ಬೇಕು. ನಾವು ಬಂದ್ರಿಗೆ ಎಲ್ಲರಿಗೂ ಸಪೋರ್ಟ್ ಹಣ್ಣು, ಪರಂಗಿ ಹಣ್ಣು ಏನೇನಿರುತ್ತೆ ಎಲ್ಲ ತೆಗೆದಿಟ್ಟಿರ್ತೀವಿ. ನಾವ್ ಯಾಕೆ ದುಡ್ಡು ತಿಂತಾರ, ಅವ್ರು ತುಂಬಾ ತಿಂದು ಹೋಗ್ತಾರೆ. ಆಮೇಲೆ ಈಗ ಮನೆಯಲ್ಲಿ ತರಕಾರಿಗಾಗಲಿ ಅಥವಾ ಹೂವಿನ ಬೆಳೆಗಳಿಗೋಸ್ಕರ ಏನಾದ್ರು ಸಪರೇಟ್ ಮಾಡ್ಕೊಂಡಿದೀವಿ ಅಂದ್ರೆ ಅದನ್ನೇನು ಮತ್ತೆ ಮರಗಿಡಗಳು ನಾವು ಎಲ್ಲಿ ಡಿಪ್ ಮಾಡಿದೀವಲ್ಲ, ಅಲ್ಲಿ ನಮಗೆ ಬೇಕಾದಂಗೆ ಟೊಮೆಟೊ ಬೀಜ, ಈ ಜವಳಿ ಬೀಜ, ಅವನ್ನ ಒಂದೊಂದೇ ಅಲ್ಲೇ ಹಾಕ್ಬಿಟ್ರೆ ಅವು ಒಳ್ಳೆ ಒಂಬರವಾಗಿ ಬಂತಿದೆ, ಯಾವ್ದು ರೋಗ ಇಲ್ಲ ಅವ್ಗೆ, ಒಂದೇ ಒಂದು ಚೂರು ಔಷಧಿ ಹಾಕಂಗಿಲ್ಲ ಅವ್ಗೆ, ಆ ಗಿಡದ ಮಗಳಲ್ಲೇ ಬರ್ತಾವ ಅವು. ಸುಮ್ನೆ ಅವ್ನ ಗಿಡ ಇರ್ತೀವಿ, ಒಂದು ಬೀಜ ಇರ್ತೀವಿ, ನಾವು ಬೀಜ ಇರ್ತೀವಿ, ಆ ಬೀಜ ಹುಟ್ಟುತ್ತೆ, ನಮಗೆ ಒಂದ್ ಗಿಡದಲ್ಲಿ 10 ಕಾಯಿ ಸಿಗ್ಲಿ. ಹೌದು, ಒಂದ್ 20 ಗಿಡ ಮನೆಗೆ ಆಗುತ್ತೆ. ಮೆಣಸಿನ ಗಿಡ, ಆಮೇಲೆ ಔಷಧಿ ಗುಣಗಳು ಇರತಕ್ಕಂಥ ಗಿಡಗಳು ನಮ್ಮಲ್ಲಿ, ಕಾಳಿ ಸೊಪ್ಪು ಏನೇನು ಹಾಕೊಂಡಿನ ಸ್ವಲ್ಪ ಔಷಧಿ ಗುಣಗಳಿರತಕ್ಕಂಥ ಗಿಡಗಳು ನಮ್ಮಲ್ಲಿದೆ. ಈ ಸೊಳಿದಾರ ಮಕ್ಳಿಗೆ ಬಂದ ತಕ್ಷಣ ಅದನ್ನ ಕೊಟ್ಬಿಟ್ಟು ಪಟ್ಟಂತ ತಿಂದ್ಕೋಗುತ್ತೆ. ನಮಗೆ ನಮ್ಮ ಅಜ್ಜರ ಕಾಲದಿಂದ ಅದು ಅನುಭವ ಇದೆ, ನಮಗೆ ಅನುಭವ ಇದೆ ಅಂತ ಹೇಳ್ತೀರಾ. ಆಮೇಲೆ ಈಗ ಒಟ್ಟಾರೆಯಾಗಿ ಖರ್ಚು ಅಂತ ಹೇಳ್ತಾ ಇದ್ದೀರಿ, ಲಾಭ ಅಂತ ಹೇಳುವುದಾದ್ರೆ ಏನು ಅಂತ ಹೇಳ್ತೀರಾ ಸರ್? ಲಾಭ ಅಂದ್ರೆ ನನಗೆ ಈಗ ನಾನು 6 ವರ್ಷಕ್ಕೆ ಅಡಿಕೆ ಪತ್ಲು ಮತ್ತೆ ತೆಂಗಿನ ಗೊಬ್ಬರದ ಪತ್ಲು ಆದ್ಮೇಲೆ ಖರ್ಚು ಕಳೆದು ಒಂದು 2.5 ಲಕ್ಷ ಉಳಿದಿದೆ. ಈಗ ಖರ್ಚು ಕಳೆದು 2.5 ಲಕ್ಷ ಈಗ ಇವತ್ತು ಮೇಲಕ್ಕೆ ನೆಕ್ಸ್ಟ್ ಎಲ್ಲ ಜಾಸ್ತಿ ಉಳಿತಕ್ಕಂತ ಅವಶ್ಯಕತೆ ಇದೆ ಸರ್. ಮತ್ತೆ ಮೇಲಾಗಿ ನಾವು ಏನಾದ್ರೆ ನಮ್ಮ ಈ ಆಕಾಶವಾಣಿ ಮುಖಾಂತರ ಹೇಳ್ತಾ ಹೇಳದಂದ್ರೆ ರೈತರಿಗೆ, ರೈತರು ಯಾವತ್ತು ದುಡ್ಡು ಕೇಳದ್ಬಾರ್ದು. ನನ್ನ ಒಂದು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ನಾನು ಖಾಲಿ ಭೂಮಿಯನ್ನ ನಾನು ಇವತ್ತು ಅನುಕೂಲ ಮಾಡ್ಕೊಂಡಿದೀನಿ. ನೀವು ಯಾವುದೇ ತರವಾದ ಬೆಳೆನ ಬೆಳಿಬಹುದು, ನಮ್ಗೆ ಆ ಭೂಮಿಗೆ ಆ ತಾಯಿಗೆ ಆ ಶಕ್ತಿ ಇದೆ, ಕೊಡ್ತಾಳೆ ನಮ್ಗೆ. ತಾಳ್ಮೆ ಬೇಕು ಸರ್, ವ್ಯವಸಾಯ ಅಂದ್ರೆ ತಾಳ್ಮೆ, ವ್ಯವಧಾನದಿಂದ ಮಾಡ್ತಕ್ಕಂಥದ್ದೇ ವ್ಯವಸಾಯ. ತಾಳ್ಮೆ ಕಳ್ಕೊಂಡು ಏನೂ ಮಾಡಕ್ಕಾಗಲ್ಲ, ತಾಳ್ಮೆ ಇರಬೇಕು. ನಾನು 4-5 ವರ್ಷ ಸುಧಾರಣೆ ಮಾಡಿದ್ಮೇಲೆ ನನಗೆ ಇವತ್ತು ಧೈರ್ಯವಾಗಿ ಜೀವನ ಮಾಡಕ್ಕೊಂದು ಅವಕಾಶ ಇದೆ, ಚಿಂತೆ ಇಲ್ಲದೆ ಇದೆ ಸರ್. ರೈತ ಬಾಂಧವರೇ, ಇದು ಆಗಿತ್ತು NR ಪ್ರಭುಕುಮಾರ್, ಎಸ್ ಮಾದಾಪುರ ಗ್ರಾಮ ಪಂಚಾಯತಿಯ ಸೇರ್ತಕ್ಕಂತ ಒಂದು ನಾರಾಯಣಪುರ ಗ್ರಾಮದ ಒಬ್ಬ ಪ್ರಗತಿಪರ ರೈತರು, ಇವರ ಸಮಗ್ರ ಕೃಷಿ ಅನುಭವ. ಈಗ ಇವರನ್ನ ನಿಮ್ಮನ್ನ ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ 9696060607772330 ರೈತ ಬಾಂಧವರೇ, ಇದು ಆಗಿತ್ತು ಇವರ ಒಂದು ದೂರವಾಣಿ ಸಂಖ್ಯೆ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ಅಥವಾ ಇವರ ಜಮೀನಿಗೆ ಹೋಗಿ ಯಾವ ರೀತಿಯಿಂದ ಇವರು ಕೃಷಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ತಾವು ಕೂಡ ತಿಳ್ಕೋಬಹುದು ಅಂತ ಹೇಳುತ್ತಾ ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ಬಂದು ತಮ್ಮ ಸಮಗ್ರ ಕೃಷಿಯ ಜೊತೆಗೆ ಶೂನ್ಯ ಬಂಡವಾಳ ಮತ್ತು ಸಾವಯವ ಕೃಷಿ ಒಂದು ಅನುಭವಗಳನ್ನ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ NR ಪ್ರಭುಕುಮಾರ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಸಮಯ 7:20. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೆಳೆಗಳ ನಿರ್ವಹಣೆ ಕುರಿತು ಎಸ್ ಮಾದಾಪುರ ಗ್ರಾಮ ಪಂಚಾಯಿತಿ ನಾರಾಯಣಪುರ ಗ್ರಾಮದ ಸಿಂಗಟಗೆರೆ ಹೊನ್ನಳಿಯ ಕಡೂರು ತಾಲೂಕು ಪ್ರಗತಿಶೀಲ ರೈತರಾದ ಶ್ರೀ NR ಪ್ರಭುಕುಮಾರ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಮತ್ತು ಸಂದರ್ಶನ ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆ. ನಮ್ಮ ಕೈ ಬೀಸಿ ಕರೆದಿದೆ, ಜಲಾಶಯದ ಕೆಲಸ ನಮ್ಮ ಕೈ ಬೀಸಿ ಕರೆದಿದೆ. ಅಕ್ಕಂದಿರೆ ಅಣ್ಣಂದಿರೆ ನೀವು ಸೇರಿಕೊಳ್ಳಿ, ಅಕ್ಕಂದಿರೆ ಅಣ್ಣಂದಿರೆ ನೀವು ಸೇರಿಕೊಳ್ಳಿ, ಜಲಾಶಯದ ಕೆಲಸಕ್ಕೆ ಮುಂದು ಕೂಡಿ ಮುಂದೆ ಬನ್ನಿ, ಜಲಾಶಯದ ಕೆಲಸಕ್ಕೆ ಮುಂದು ಕೂಡಿ ಮುಂದೆ ಬನ್ನಿ, ಬನ್ನಿ ಬನ್ನಿ ಮುಂದೆ ಬನ್ನಿ, ಪರಿಸರವು ಕೂಗಿದೆ. ಸಮಯ 7:26. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಹಿರಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಹಲವನು ಬಯಸದ ದೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದು ಕೆಂಪು ಪುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದು ಕೆಂಪು ಪುಟಗಳು, ಹುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಹುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಕಿತ್ತುಳುವುದ ನಮ ಬಿಡುವುದಿಲ್ಲ, ಕಿತ್ತುಳುವುದ ನಮ ಬಿಡುವುದಿಲ್ಲ.